ಗುರುಸ್ವಾಮಿ. ತಾಯಿ? ತಾಯಿ ತೀರೋದ್ರು ರೀಸೆಂಟ್ ಆಗಿ. ಎಷ್ಟು ಜನ ಮಕ್ಕಳು? ನೀವು? ಇಬ್ರು ಹೆಣ್ಮಕ್ಳೇನೆ. ನೀವೇ ದೊಡ್ಡವರ? ನಾನೇ ದೊಡ್ಡವಳು. ತಂಗಿ? ತಂಗಿನು ಮ್ಯಾರೇಜ್ ಆಗಿದೆ. ಎಷ್ಟು ಜಮೀನಿತ್ತು? ತಂದೆ ಏನೇನ್ ಬೆಳೆ ಮಾಡ್ತಿದ್ರು? ಚೈತ್ರ ಅವರ ಅವರು ಜಮೀನಲ್ಲಿ ಹತ್ತಿ ಜೋಳ ಮಾಡ್ತಾರೆ. ಹೌದಾ? ಹಸುಗಳಿದೆ, ಎರಡು ಹಸುಗಳು ನೋಡ, ಹಾಲ ಎಲ್ಲ ಹಾಕ್ತಾರೆ. ಹಾಕ್ತಾರೆ ಅಂದ್ರೆ ನೀವು ಅವ್ರ ಜೊತೆ ಏನ್ ಕೆಲಸ ಮಾಡ್ತಿತ್ತಿಲ್ವ ಜಮೀನಲ್ಲಿ? ಅಂತ ಅಂದ್ರೆ ನಾನು ಓದ್ತಾ ಇದ್ದೆ ಅವಾಗ, ಅಮ್ಮ ಇರ್ತಿದ್ರಲ್ಲ ನೋಡ್ಕೊಂತ ಇದ್ರು ಎಲ್ಲ. ಇವಾಗ ಮದ್ವೆ ಆದ್ಮೇಲೆ ಈಗ ಇಲ್ಲಿದ್ದೀನಿ. ಅಲ್ಲಮ್ಮ, ತಂದೆ ತಾಯಿ ಜೊತೆ ಇದ್ದಾಗ ಮಾಡ್ತಾ ಇದ್ದೆ ಹೊಲದಕ್ಕೆಲ್ಲ. ಮುಂಚೆ ಊಟ ಎಲ್ಲ ತಗೊಂಡೋಗಿ ಕೊಡೋದು, ಅಪ್ಪ ಅಮ್ಮನ್ಗೆ ಕೆಲಸ ಮಾಡ್ತಾ ಇದ್ರು ಹೊಲದಲ್ಲಿ. ಆ ತರ ಸ್ಕೂಲಿಂದ ಬರೋದಾಗ್ಲಿ, ರಜೆ ಇದ್ದ ಇರೋ ಟೈಮಲ್ಲಿ ಊಟಕ್ಕೆಲ್ಲ ತಗೊಂಡೋಗಿ ಕೊಡ್ತಾ ಇದ್ದೋ. ಕೆಲಸ ಎಲ್ಲ ಹೇಳ್ತಿರ್ಲಿಲ್ಲ ಚಿಕ್ಕವರಲ್ವಾ ಅವಾಗ. ಅಪ್ಪ ಅಮ್ಮ ಮಾಡ್ಕೊಂತಾ ಇದ್ರು. ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋ ಆಸೆ ಇತ್ತ? ಇಲ್ಲ, ಮದುವೆ ಆದ್ಮೇಲೆ ತಾಯಿ ತೀರೋದ್ರಲ್ಲ, ಅದರಿಂದ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಸ್ಟಾಪ್ ಮಾಡಿದೆ. ಕೆಂಡಗಂಡ ಸ್ವಾಮಿ ಅವರು ಹೊಸ ಪರಿಚಯ? ಅದು ಗೊತ್ತಿರ್ಲಿಲ್ಲ, ಹೊಸದೇನೆ. ಹೌದಾ? ಸರಿ ಅಮ್ಮ, ಯಾವಾಗ ಮದುವೆ ಆಗಿತ್ತು ತಮ್ದು? ನಾನು 2011 ಮದುವೆ ಆಗಿದ್ದೆ. ಎಷ್ಟು ಜನ ಮಕ್ಕಳಿದ್ದಾರೆ? ನನಗೂ ಇಬ್ರು ಹೆಣ್ಮಕ್ಳೇನೆ. ಖುಷಿಯಾಗಿದ್ದೀರಾ? ಚೆನ್ನಾಗಿದ್ದೀನಿ. ಜಮೀನ್ ಎಷ್ಟಿದೆ ಯಜಮಾನರ ಹತ್ರ? ಅವರು 5 ಎಕರೆ ಜಮೀನ್ ಇದೆ. ಇಲ್ಲಿ ಏನೇನ್ ಬೆಳೆ ಮಾಡ್ತಾರೆ? ಇಲ್ಲಿ ಇವರು ಹತ್ತಿ ಹಾಕ್ತಾ ಇದ್ರು, ಈಗ ಸ್ವಲ್ಪ ತರಕಾರಿನೂ ಹಾಕ್ತಾರೆ, ರೇಷ್ಮೆ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಪನಿಗಿಂತ ಕೆಂಡಗಂಡ ಸ್ವಾಮಿ ಅವರೇ ಚೆನ್ನಾಗಿ ಬೇಸಾಯ ಮಾಡ್ತಾರೆ? ಪರವಾಗಿಲ್ಲ, ಮಾಡ್ತಾರೆ. ಅವರು ಮಾಡ್ತಾರೆ, ಇವರು ಮಾಡ್ತಾರೆ ಅಲ್ವಾ. ಈಗ ಇಲ್ಲೇನೇನ್ ಕೆಲಸ ಮಾಡ್ತೀರಿ? ಜಮೀನಲ್ಲಿ ಅಂದ್ರೆ ಕೆಲಸ ಬಂದೆ, ಅಡಿಗೆ ಎಲ್ಲ ಮಾಡ್ಕೊಡ್ತೀನಿ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಕರ್ಕೊಂಡು ಹೋಗ್ತಾರೆ. ಇವರು ಮಾಡ್ಸಲ್ವೇನೋ ಅಲ್ವಾ ನಿಮ್ಮ ಹತ್ರ ಕೆಲಸ? ಹಾಗೇನಿಲ್ಲ, ಇಬ್ರು ಹೊಂದಾಣಿಕೆ ಆಗಿ ಸ್ವಲ್ಪ ಆದಷ್ಟು ಮಾಡ್ತೀನಿ. ಹೆಂಡತಿ ಚೆನ್ನಾಗಿರ್ಲಿ ಅಂತ ಬರೀ ಮನೇಲಿ ಅಡಿಗೆ ಮಾಡ್ಕೊಂಡಿರೋ ತಪ್ಪಾಗಿರೋಂತ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಮಾಡ್ತೀನಿ. ಸ್ವಲ್ಪ ಸ್ವಲ್ಪ ಕೆಲಸ ಇದ್ರೆ ಮಾಡ್ಕೋತೀವಿ ನಾವೇನೆ. ಇಲ್ಲ ಅಂದ್ರೆ ಜಾಸ್ತಿ ಏನಾದ್ರೂ ಕೆಲಸ ಇತ್ತು ಅಂತ ಅಂದ್ರೆ ಕೆಲಸದವ್ರಿಗೆ ಹೇಳ್ಬಿಟ್ಟು ಮಾಡ್ಕೊಂತೀವಿ. ಅಪ್ಪನ ಮನೆಯಲ್ಲಿ ಹಸು ಸಾಕಿದ್ರು, ಇಲ್ಲಿ ನಿಮ್ಮ ಮನೇಲಿ ಸಾಕಿಲ್ವೇ? ಹಸುಗಳಿದೆ. ಎಷ್ಟಿದೆಯಮ್ಮ? ಇಲ್ಲಿ ಒಂದೈತೆ ಅಷ್ಟೇನೆ. ಮನೆ ಹಾಲ್ಗೋಸ್ಕರ? ಮನೆ ಹಾಲ್, ಮಕ್ಕಳಿದ್ದಾರೆ ಬೇಕಲ್ಲ, ಒಂದ್ ಇಟ್ಕೊಂಡಿದೀವಿ. ಕುರಿ ಕೋಳಿ ಮೇಕೆ ಆತರ ಏನಿಲ್ಲ? ಏನು ಇಲ್ವೇ? ಹಸುಗಳು ನೋಡ್ಕತ್ತೀವಿ ಅಷ್ಟೇನೆ. ಹೌದಾ? ಮನೆ ಹಿಂದ್ಗಡೆನೆ ಕೊಟ್ಟಿಗೆ ಇದೆಯಾ? ಕೊಟ್ಟಿಗೆ ಇದೆ. ಮನೆ ಹಿಂದ್ಗಡೆ ಏನಾದ್ರು ಕೈ ತೋಟ ಆತರದ ಏನಾದ್ರು ಮಾಡಿದೀರಾ? ಗಿಡಗಳು ಹಾಕೊಂಡಿದೀವಿ, ಹೂಗಳೆಲ್ಲ ಬೇಕಲ್ಲ ಪೂಜೆಗೆಲ್ಲ, ಗಿಡಗಳು ಹಾಕೊಂಡಿದೀವಿ. ನೀವು ಪೂಜೆ ಮಾಡ್ತಿರೋ ಕೆಂಡಗಂಡ ಸ್ವಾಮಿಗಳ? ನಾನೆಲ್ಲ ರೆಡಿ ಮಾಡಿರ್ತೀನಿ, ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿರ್ತೀನಿ, ಆಮೇಲೆ ಸ್ನಾನ ಮಾಡ್ಕೊ ಬಂದು ಎಲ್ಲ ಮಾಡ್ತಾರೆ. ಅವ್ರು ಪೂಜೆ ಮಾಡ್ತಾರೆ. ಏನೇನು ಹೂವಿನ ಗಿಡ ಹಾಕೊಂಡಿದ್ರಮ್ಮ? ದಾಸವಾಳ, ಚೆಂಡು ಹೂವು ಎರಡೇ ಹೇಳಿದ್ರಿ, ಮಲ್ಲಿಗೆ, ಕನಕಾಂಬ್ರ. ಕನಕಾಂಬ್ರ ಅದೆಲ್ಲ ಸ್ವಲ್ಪ ಸಣ್ಣ ಅದಾಕಿಲ್ಲ, ಕನಕಾಂಬ್ರ ಮತ್ತೆ ಇನ್ನೊಂದು ಬಿಳಿದು ಕಾಕಡ ಹೂವು ಅಂತ ಬರ್ತದಲ್ಲ ಅದಾಕೊಂಡು. ಹೂ ಬಿಟ್ರೆ ಸಣ್ಣ ಪುಟ್ಟದಾಗ ತರಕಾರಿ ಸೊಪ್ಪಿನ ಎಲ್ಲ ನಾವು ಜಮೀನಲ್ಲಿ ಸ್ವಲ್ಪ ತರಕಾರಿ ಹಾಕೊಂತೀವಲ್ಲ, ಮನೆ ಹತ್ರ ಏನು ಹೂಗಳು ಹಾಕೊಂಡಿದೀವಿ ಅಷ್ಟೇ. ಜಮೀನಲ್ಲೇ ಟೊಮೊಟೊ, ಬೀನ್ಸ್ ಇದೆಲ್ಲ ಹಾಕ್ತಾರಲ್ಲ, ಮನೆ ಹತ್ರ ಏನು ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಜಮೀನಲ್ಲ. ಒಂದು ಪಪ್ಪಾಯ ಗಿಡ, ಒಂದು ನಿಂಬೆ ಗಿಡ, ತೆಂಗಿನದು ಮರ ಎಲ್ಲ. ತೆಂಗಿನ ಮರ ಇದೆ ಮನೆ ಹತ್ರ ಒಂದೈತೆ, ಜಮೀನಲ್ಲಿ ಮೂರೈತೆ. ಮನೆ ಹಿಂದ್ಗಡೆ ಬಿದ್ದಿರೋ ಕಾಯೆಲ್ಲ ನಿಮ್ಮ ಮನೆ ಅಡಿಗೆಗೆ ಆಗುತ್ತೆ ಅಲ್ವಾ ನಮ್ಮ? ಆಗುತ್ತೆ. ಜಮೀನಲ್ಲಿ ಬಿದ್ದಿರೋದೆಲ್ಲ ಮಾರಕ್ಕಾಯ್ತು. ಮನೆಗೆ ಬೇಕಲ್ಲ ಇಟ್ಕಂತೀವಿ, ಮಾರದೇನಿಲ್ಲ, ಮನೆಗೆ ಆಯ್ತದೆ, ಮನೆಗೆ ಯೂಸ್ ಆಯ್ತದೆ. ನಿಮ್ಮೂರಲ್ಲಿ ಸ್ವಸಹಾಯ ಗುಂಪು, ಸಂಘ ಪಂಗ ಏನಾದ್ರು ಮಾಡ್ಕೊಂಡಿದ್ದೀರಾ? ಅಮ್ಮ ಸೇರ್ಕೊಂಡಿದ್ರು, ಅಮ್ಮ ಎಲ್ಲ ಸ್ವಸಹಾಯ ಸಂಘಕ್ಕೆಲ್ಲ ಹೋಗ್ತಾ ಇದ್ರು. ಈಗ ಅಮ್ಮ ತೀರೋದ್ಮೇಲೆ ಅಪ್ಪ ಒಬ್ಬರೇ ಇದ್ದಾರಲ್ಲ, ನಾವೇನೀಗ ಇನ್ನು ಜಾಯ್ನ್ ಆಗಿಲ್ಲ ಯಾವುದಕ್ಕೂ. ಅಲ್ಲಮ್ಮ, ನಿಮ್ಮೂರಿಂದ ಕೇಳ್ತಾ ಇದ್ದೆ, ನಿಮ್ಮೂರಲ್ಲಿ ಏನು ಸಂಘ ಇಲ್ಲ? ಇದಾರೆ, ಅತ್ತೆ ಹೋಗ್ತಾರೆ, ನಾನೇ ನಿನ್ನು ಸೇರ್ಕೊಂಡಿಲ್ಲ. ಹೌದಾ? ಅತ್ತೆನ ಬಿಟ್ಬಿಟ್ಟಿದ್ದೀರಿ? ಅತ್ತೆ ಅತ್ತೆ ಮಾವ ಇದಾರಲ್ಲ, ಹೋಗ್ತಾರೆ ಅತ್ತೆ. ಹೇಳಿ ಕೆಂಡಗಂಡ ಸ್ವಾಮಿಗಳ, ನಿಮ್ಮ ಬಗ್ಗೆ ನೀವು ಎಲ್ಲಿ ತನಕ ಓದಿದ್ರಿ? ಸರ್, ನಮ್ಮದು PUC ಆಗಿದೆ, PUC ಆಗಿ JOC ಆಗಿದೆ. ಯಾವುದ್ರಲ್ಲಿ ಮಾಡಿದ್ರಿ? JOC? JOC ಎಲೆಕ್ಟ್ರಿಕಲ್. ಹೌದಾ? ಮಾಡಿದೆ. ಮುಂದೆ ಜಾಬ್ಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಹೋಗ್ಲಿಲ್ಲ. ಒಬ್ಬರೇ ಮಗ ಆದ್ರಿಂದ, ಜಮೀನು ಇರೋದ್ರಿಂದ ಇಲ್ಲಿ ನಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲ ನಮ್ಮ ಫ್ಯಾಮಿಲಿ ಇದರಲ್ಲಿ. ಮುಂದೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಮುಂದಕ್ಕೆ ಹೋಗ್ಲಿಲ್ಲ ಜಾಬ್ಗೆ. ಈಗ ಸದ್ಯ ವ್ಯವಸಾಯ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಒಂದು 10 ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಜಮೀನು 5 ಎಕರೆ ಇದೆ ಅಂದರು? 5 ಎಕರೆ ಅಷ್ಟೇ ಇದೆಯಾ ಅಥವಾ ಇನ್ನೂ ಜಾಸ್ತಿ ಇದೆಯಾ? 5 ಎಕರೆ ಇದೆ ಸರ್. 1 ಎಕರೆ ಗದ್ದೆ ಐತೆ. ಗದ್ದೆಯನ್ನು ನಾವು ಮಾಡಲ್ಲ, ನೀರಿಲ್ಲ ಅದರಲ್ಲಿ. ಮಳೆ ಬಂದಾಗ ಅಥವಾ ಕೆರೆ ತುಂಬಿದಾಗ ಮಾತ್ರ ನಾವು ಗದ್ದೆ ಮಾಡೋಕ್ಕಾಗೋದು. ಯಾವ ಕೆರೆ ನಿಮ್ಮದು? ಅಲ್ಲಿ ಸಪ್ರೇಟ್ ಸರ್ ಗಾರ್ಡನ್ಸ್ನ ಇದು ಬಂದಿರೋದು, ಕೆರೆ ದೊಡ್ಡ ಕೆರೆ ಅಂತ ಕರಿತೀವಿ. ಅದಕ್ಕೆ ನೀರು ತುಂಬಿದಾಗ ಮಾತ್ರ ಗದ್ದೆ ಮಾಡ್ಬೋದು, ಉಳಿದ ಟೈಮಲ್ಲಿ ಮಾಡೋಕ್ಕಾಗಲ್ಲ. ವರ್ಷ ವರ್ಷ ತುಂಬಲ್ವಾ? ಇಲ್ಲ, ವರ್ಷ ಒಂದ್ಸರಿ ಮಳೆ ಆಗುತ್ತೆ, ಒಂದ್ಸರಿ ಮಳೆ ಆಗಲ್ಲ. ಕಾಡಂಚಿನ ಗ್ರಾಮನ ನಿಮ್ಗೆ? ಕಾಡಂಚ. ಕಾಡಂಚ ಅಂದ್ರೆ ಡೈಲಿ ಆನೆಗಳದು ಪ್ರಭಾವ ನಮ್ಗೆ. ಕಾಡಂಚಿನ ಗ್ರಾಮನೇ ಇದು, ನಮ್ದು ಅರ್ಧ ಕಿಲೋಮೀಟರ್ ಆಗಲ್ಲ ನಮ್ ಜಮೀನ್ಗೂ ಕಾಡುಗು. ಕಾಡುಗು. ಬೆಳೆ ಏನೇನ್ ಬೆಳಿತಿರಪ್ಪ? ಈಗ ಸದ್ಯಕ್ಕೆ ನಾವು ಈರುಳ್ಳಿ ಹಾಕಿದೀವಿ, ಸಣ್ಣ ಈರುಳ್ಳಿ ಹಾಕಿದೀವಿ, 100 ಕ್ವಿಂಟಲ್ ಹಾಕಿದೀನಿ. ಮತ್ತೆ 4,000 ಟೊಮಾಟೋ ಹಾಕಿದೀನಿ. ಬಿಡುತ್ತೇನ್ರಿ ಆನೆ? ಆನೆ ಕಾಯ್ತಾ ಇದೆ ಸರ್ ಕವಲ್ಗೆ. ಹೋಗ್ತಾರೆ ಕವಲ್ಗೆ, ರಾತ್ರಿ ಒಂದು 6:30 ಹೋಗ್ತಿವಿ, ಬೆಳಿಗ್ಗೆ ಒಂದು 6:30 ಅಲ್ಲೇ ಬರೋದು. ಅಲ್ಲಿ ಅಕ್ಕಪಕ್ಕ ಜಮೀನು ಅವರು ಬರ್ತಾರೆ. ಕಾವಲ್ ಕಾಯೋದು ಅಂದ್ರೆ ಏನ್ ಮಾಡ್ತಿರಪ್ಪ ನೀವು? ಅಲ್ಲಿ ಆನೆಗಳು ಬರ್ತಾವಲ್ಲ ಸರ್, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪಟಾಕಿ ಕೊಡ್ತಾರೆ. ಅವರು ಬರ್ತಾರೆ ಜೀಪ್ ಅಲ್ಲಿ, ಅವರು ಬರ್ತಾರೆ. ಅವರು ಬಂದು ಕೆರೆ ಹತ್ರ ಕಾವಲ್ ಕಾಯ್ಕೊಂಡು ಅವರು ಆನೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಅವರು ಅಕಸ್ಮಾತ್ ಗಿಡದಂಚಿಂದ ಹೊರಗಡೆ ಬಂತು ಅಂದಾಗ ನಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ನಾವು ಸ್ವಲ್ಪ ನೆಟ್ವರ್ಕ್ ಇರೋ, ನಮ್ಮಲ್ಲಿ ಕಡಿಮೆ ನೆಟ್ವರ್ಕ್ ಕಡಿಮೆ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಫೋನ್ ಇಟ್ಕೊಂಡಿರ್ತೀವಿ. ಅವಾಗ ನಮ್ಗೆ ಹೇಳ್ತಾರೆ, ಆನೆ ಈ ಕಡೆ ಬರ್ತಾ ಇದೆ, ಆ ಕಡೆ ಬರ್ತಾ ಇದೆ, ಒಂಚೂರು ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಆವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಸ್ವಲ್ಪ ಅಟ್ಟಣಿಗೆ ಕಟ್ಕೊಂಡಿರ್ತೀರಾ? ಮನೆ ಮಾಡಿದೀವಿ, ಮನೆ ಒಂದು ಮನೆ ಮಾಡಿಬಿಟ್ಟು ಅದ್ರ ಮೇಲೆ ಮಲ್ಕೊಳಂಗೆ ಮಾಡ್ಕೊಂಡಿದೀವಿ, ವ್ಯವಸ್ಥೆ ಮಾಡ್ಕೊಂಡಿದೀವಿ. ಆನೆ ಬಂದ್ರು ಎಡ್ಸಲ್ಲ, ಅದಕ್ಕೆ ಸೊಣ್ಣಲು ಎಡ್ಸಲ್ಲ, ಆ ರೀತಿ ಮಾಡ್ಕೊಂಡಿದೀವಿ. ಈಗ ಆಲ್ರೆಡಿ 12 ಸಸಿ ಹಾಕಿದೆ ನಾನು, ಅದನ್ನ ತೆಂಗಿನ ಸಸಿನ, ಅದರಲ್ಲಿ ಈಗ 3 ಐತೆ, ಇನ್ನು 8 ಎಲ್ಲ ಬಂದೆಲ್ಲ ಹಾಳು ಮಾಡಕ್. ಆನೆ ಒಂದೇನ ಬರೋದು ಅಥವಾ ಬೇರೆ ಪ್ರಾಣಿಗಳು? ಸದ್ಯಕ್ಕೆ ಆನೆ ಒಂದು, ಆನೆ ಒಂದು ಬರುತ್ತೆ. ಸಾರ್ಗೆ ಅಂದ್ರೆ ಜಿಂಕೆಗಳು ಬರ್ತವೆ. ಜಿಂಕೆ ಜಿಂಕೆ ಅಂದ್ರೆ ಜಿಂಕೆ ಬಂದ್ರೆ ಈಗ ರೇಷ್ಮೆ ಅದು ನಮ್ದು ಇದೆಯಲ್ಲ ಇಪ್ಪನಳೆ, ಅದನ್ನ ಸೊಪ್ಪು ಮಾಮೂಲಿ ಹಾಳು ಮೇಯ್ಕೊಳಂಗೆ ಮೇಯ್ಕತವೆ. ಅದು ನೈಟೇ ಬರೋದು. ಈಗ ಏನು ಫಸಲಿಲ್ಲ ಈ ಟೈಮಲ್ಲಿ, ಫಸಲಿಲ್ಲ ಎಲ್ಲ ಬೇಸಿ ಇದ್ರೆ ಈ ಟೈಮಲ್ಲಿ ಏನೂ ಫಸಲಿಲ್ಲ. ಇವಾಗ ನಮ್ಮ ಸೊಪ್ಪಿರುತ್ತೆ ಅಂದ್ರೆ ಎಲ್ಲರೂ ಸೊಪ್ಪು ಹಾಕಿರಲ್ವಲ್ಲ, ನಮ್ಮೂರಲ್ಲಿ 3 ಮೆಂಬರ್ಸ್ ಮಾತ್ರ ಮಾಡಿರೋದನ್ನು. ಅದರಲ್ಲಿ ಏನಾಯ್ತದೆ ಅಂದ್ರೆ ಅಲ್ಲಿಗೆ ಮಾತ್ರ ಜಾಸ್ತಿ ಅಟ್ಯಾಕ್ ಮಾಡ್ತವೆ ಜಿಂಕೆಗಳು. ಅದನ್ನು ಕಾಯ್ತೀರಾ? ಅದನ್ನು ಕಾಯ್ಲೇಬೇಕು. ಸೇಮ್ ಆನೆ ಎರಡು ಕಾಯ್ಲೇಬೇಕು. ನಾವು 12 ಇಂಚ್ ಆನೆ ಬರುತ್ತೆ ಅಂತ ನಿಮ್ ಫಾರೆಸ್ಟ್ ನವರು ಹೇಳ್ತಾರೆ, ಜಿಂಕೆ ಬರೋದ್ ಜಿಂಕೆ ಬರೋದಂತ ಹೇಳಕ್ಕಾಗಲ್ಲ ಸರ್. ಅದ ಸೋಲಾರ್ ಫಿಂಕ್ಚರ್ ಮಾಡಿಸಿದೀನಿ. ಹೌದಾ? ಅದನ್ನ ಅದರಿಂದ ಸ್ವಲ್ಪ ಅವಾಯ್ಡ್ ಆಯ್ತದೆ, ಅವಾಯ್ಡ್ ಆಗುತ್ತೆ, ಬ್ಯಾಟ್ರಿ ಪವರ್ ಇರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆದ್ರೂ ಮೇವು ಇಲ್ಲದೆ ಇರೋದ್ರಿಂದ ಅವು ಜಂಪ್ ಮಾಡ್ತವೆ. ಜಂಪ್ ಮಾಡಿದ್ರಿಂದ ಸ್ವಲ್ಪ ಅಲ್ಪ ಒಂದು 75% ಒಂದು 0.5% ಮೇಯ್ಕತವೆ, 75% ತಕ್ಕತ್ತೆ. ಅದು ಈ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಆಗಲ್ಲ ಆ ಥರ, ಈ ಟೈಮಲ್ಲಿ ಮಾತ್ರ. ಬೇರೆ ಟೈಮಲ್ಲೆಲ್ಲ ಮೇವು ಇರುತ್ತೆ, ಅದ್ರದ್ದೇನು ಕಷ್ಟ ಇಲ್ಲ, ಅದೇನಿಲ್ಲ, ಅದೇನಿಲ್ಲ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಯಾರಿಗೂ ಕಾಣಿಸ್ಕೊಂಡಿಲ್ಲ. ನಿಮ್ಗೇನು ಕಂಡಿಲ್ಲ? ಇಲ್ಲ ಇಲ್ಲ, ಕಂಡಿಲ್ಲ. ಭಯ ಆಗುತ್ತಮ್ಮ ಜಮೀನ್ಗೆ ಹೋಗೋಕ್ಕೆ? ಭಯ ಆಗುತ್ತೆ, ಆದರೆ ಮನೆ ಇರೋದ್ರಿಂದ ಸ್ವಲ್ಪ ಸೇಫ್ ಆಗಿರ್ಬೋದು ಅಂತ ಮನೆ ಮೇಲ್ಗಡೆ ಇದು ಮಾಡಿರೋದ್ರಿಂದ ಏನು ತೊಂದರೆ ಇಲ್ಲ. ಜೊತೆಗೂ ಯಾರಾದರೂ ಬರ್ತಾರೆ, ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ. ಈಗ ರೇಷ್ಮೆನ ಮಾಡಿದ್ರಲ್ಲ ನೀವು, ಹೇಗನ್ಸುತ್ತೆ ರೇಷ್ಮೆ? 1 ಎಕರೆ ಹಾಕ್ಕೊಂಡಿದ್ದೀರಿ? ರೇಷ್ಮೆನೂ 1.5 ಎಕರೆ ಹಾಕಿದ್ದೀನಿ ಸರ್ ಇವಾಗ. ಅದನ್ನು 2 ಬ್ಯಾಚ್ ಮಾಡಿದ್ದೀನಿ, ಮೇಯಿಸ್ಕೊಳ್ಬೇಕು. ಅದಕ್ಕೆ ಮನೆ ಮಾಡಬೇಕು ಅಂದ್ರೆ ಮನೆಯೆಲ್ಲ ಬೇಸ್ಮೆಂಟ್ ಆಗಿದೆ. ಈಗ ನಾವು ನಮ್ಮ ಚಿಕ್ಕಪ್ಪ ಆಗಬೇಕು, ಅವ್ರದ್ದು ಮನೆ ಆಗಿದೆ. ಅವ್ರ ಅದರಲ್ಲಿ ಈಗ ಸದ್ಯಕ್ಕೆ 1-2 ವರ್ಷದಿಂದ ಮೇಯಿಸ್ತಾ ಇದ್ದೀನಿ. ಅವ್ರ ಮನೆಯಲ್ಲಿ? ಅವ್ರ ಮನೆಯಲ್ಲ, ಪಕ್ಕನೇ ಸ್ವಲ್ಪ ದೂರ ಆಗುತ್ತೆ. ಸ್ಕೂಟರ್ಲಿ ಅಥವಾ ಆಟೋದಲ್ಲಿ ತಗೊಂಡೋಗಿ ಸ್ವಲ್ಪ ಅಲ್ಲೇ ಮೇಯಿಸ್. ರೇಷ್ಮೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ರೇಷ್ಮೆ ಮಾಡಬೇಕು ಅಂದರೆ ಸರ್ ನಾನು ಅರಿಶಿನ ಇವೆಲ್ಲ ಹಾಕಿ ತುಂಬ ಲಾಸ್ ಆಗೋಯ್ತು ನನಗೆ. ಅದು ಲಾಭಾಂಶನೇ ಬಂದಿಲ್ಲ ಅಂದ್ರೆ ಲಾಭ ಇದೆ ಬಟ್ ಇಳುವರಿ ಇಲ್ಲ. ನಮ್ದು ಮರಳು ಮಣ್ಣು, ಕೆಬ್ಬಣ್ಣ ಆಗ್ಬೇಕು, ಅದಕ್ಕೆ ಅಂಟು ಮಣ್ಣು ಆಗ್ಬೇಕು ಅರಿಶಿನಕ್ಕೆ ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ. ನಮ್ದು ಮರಳು ಮಣ್ಣು, ಮರಳು ಮಣ್ಣಿಗೆ ಅರಿಶಿನ ಆಗಲ್ಲ. ಸರಿ, ನಾವು ಅದೆಲ್ಲ ನೋಡಿ ನೋಡಿ ಆಳುಗಳಿಗೆ ಇವತ್ತಿನ ಕೂಲಿಲ್ಲ, 500 ರೂಪಾಯಿ ಗಂಡಾಳು ಕೊಡ್ಬೇಕು, ಹೆಣ್ಣಾಳಿಗೆ 300 ರೂಪಾಯಿ ಕೊಡ್ಬೇಕು, ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ನಮ್ಗೆ ಅರಿಶಿನದಲ್ಲಿ ಏನು ಗೀಟಲ್ಲ. ಇದಾದ್ರೆ ನಮ್ಮ ಫ್ಯಾಮಿಲಿನೇ ರೇಷ್ಮೆ ಆದ್ರೆ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಗಂಡ ಹೆಂಡತಿ ನಮ್ಮ ತಂದೆ ತಾಯಿ ಇದಾರೆ, ಅವ್ರು ಬರ್ತಾರೆ ಹೆಲ್ಪ್ ಮಾಡೋಕ್ಕೆ. ಇವ್ರು ನಾವು ಹೋಗಿ ಹೋಯ್ತೀವಿ, ನಾವೇ ಮಾಡ್ಕೊ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡ್ರೆ ಸಾಕು. ಅವರು ನಾವೇ ಸೊಪ್ಪು ಹಾಕೊಂಡು ನಾವೇ ಇಬ್ರು ಮೇಂಟೈನ್ ಮಾಡ್ಕೊತೀವಿ. ಯಾವಾಗ ಹಾಕಿದ್ದೀವಿ? 1.5 ವರ್ಷ ಆಯ್ತು ಸರ್. 1.5 ವರ್ಷ. ಯಾವ ತಳಿ ಹಾಕಿದ್ರಿ? ಎಲ್ಲಿಂದ ತಗೊಂಡೋದ್ರಿ ತಳಿನ? ಸಿಎಸ್ಆರ್ಟಿ. ಓಕೆ ಓಕೆ. ಅಂದ್ರೆ ನೀವು ತರಬೇತಿ ಏನಾದ್ರು ತಗೊಂಡಿದ್ರ? ತರಬೇತಿ ನಾನು ಕುದೇರಲ್ಲಿ ತಗೊಂಡಿದ್ದೀನಿ. ಕುದೇರಲ್ಲಿ ಕುದೇರು ಮತ್ತೆ ಟ್ರೈನಿಂಗ್ ಎಲ್ಲ ಹೋಗಿದ್ದೀನಿ. ಓಕೆ. ನೀವು ಹೋಗಿದ್ರಮ್ಮ ಚೈತ್ರ? ಇಲ್ಲ, ಅವ್ರು ಮಾತ್ರ ಹೋಗಿದ್ದಾರೆ. ನಾನು ಬರ್ತೀನಿ, ಏನ್ ಬೇಕಿತ್ತು? ನಿಮ್ಗೇನು ಇಂಟ್ರೆಸ್ಟ್ ಇಲ್ವಾ ಕಲ್ತ್ಕೋಬೇಕು? ಹಾಗೇನಿಲ್ಲ, ಮಗಳು 2 ವರ್ಷದ ಮಗಳು, ಅವಳನ್ನು ಸ್ವಲ್ಪ ನೋಡ್ಕೋಬೇಕು, ಅದರಿಂದ ಚಿಕ್ಕವಳು. ನೀವೆಲ್ಲೋದ್ರೆ ಇವ್ರನ್ನ ಕರ್ಕೋಗೋದಿಲ್ಲ ಏನ್ರಿ ಚೈತ್ರ ಅವ್ರನ್ನ? ಟ್ರೈನಿಂಗ್ ಎಲ್ಲ ಕರ್ಕೊಂಡು ಹೋಗಿಲ್ಲ, ಜೆಂಟ್ಸ್ ಹೋಗೋದು ಜಾಸ್ತಿ ಸಾಮಾನ್ಯವಾಗಿ ನಾವು, ಅದರಿಂದ ಎಲ್ಲೂ ಹೋಗಿಲ್ಲ. ಅಲ್ಲಪ್ಪ, ನೀವು ಬೇರೆ ತೋಟಕ್ಕೆ ಹೋಗೋದು, ರೇಷ್ಮೆ ಮಾಡಿರೋರು ನೋಡಕ್ ಹೋಗೋದು, ಅದಕ್ಕೂ ಕರ್ಕೊ ಹೋಗೋದಿಲ್ವೇ? ಹೋಗ್ತಿವಿ, ಹಂಗೇನಿಲ್ಲ, ಹೋಗ್ತಿವಿ. ಸ್ವಲ್ಪ ಮಗಳಿರೋದ್ರಿಂದ ಸಾಮಾನ್ಯ ಟ್ರೈನಿಂಗ್ ಅದೆಲ್ಲ ಕರ್ಕೊಂಡು ಹೋಗೋದಿಲ್ಲ. ಬೇರೆ ಕಡೆ ಎಲ್ಲ ಜಮೀನ್ಗೆಲ್ಲ ಹೋಗ್ತಿವಿ, ಅವ್ರೇನಾದ್ರು ಸೊಪ್ಪೆಲ್ಲ ಕಟ್ ಮಾಡಿಕೊಟ್ರೆ ಹಾಕೋದು, ಇಬ್ರು ಎಲ್ಲ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡ್ತೀನಿ ಒಟ್ಟಿನಲ್ಲಿ. ಅಂದ್ರೆ ನಿಮಗೂ ಗೊತ್ತಿದ್ರೆ ಕೆಲಸ ಮಾಡಕ್ ಈಸಿ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ, ಇರ್ಲಿ ಬಿಡವ. ಹೇಳಿ ಸರ್, ಈಗ ತಾವು ಕಡ್ಡಿ ತಗೊಂಡೋಗಿ ಹಾಕಿ ಒಂದೂವರೆ ವರ್ಷ ಆಯ್ತು ಅಷ್ಟೇ ಅಲ್ವಾ? ಎಷ್ಟು ಬೆಳೆ ಮಾಡಿದಿರ? ನಾಲ್ಕು ಬೆಳೆ ಆಗೋಯ್ತಾಗ್ಲೇ. ಹನಿ ನೀರಾವರಿ ಮಾಡ್ಕೊಂಡಿದೀರಾ? ಡ್ರಿಪ್ ಮಾಡಿದ್ವು, ಅಂದ್ರೆ ಹೆಂಡ ಎತ್ ಬಿಟ್ಟಿದೀನಿ, ಲ್ಯಾಡರ್ ಎಳೆದಿಲ್ಲ. ಈಗ ಸದ್ಯಕ್ಕೆ ಪಿಂಗ್ಲರ್ ಜೆಟ್ ಮಡಿಕೊಂಡು ಮೇಂಟೈನ್ ಮಾಡ್ಕೊತಿದ್ದೀನಿ. ಅಂದ್ರೆ ಬೋರ್ವೆಲ್ ಇದೆಯಾ ನಿಮ್ ಜಮೀನಲ್ಲಿ? ಪಂಪ್ ಸೆಟ್ ಇದೆ, ನಮ್ದು ಇದೆ. ನೀರ್ ಸಾಲಿಲ್ಲ ಅಂದ್ರೆ ನಮ್ಮ ದೊಡ್ಡಪ್ಪ ಅವ್ರದ್ದು, ಅವ್ರದ್ದು ಪಂಪ್ ಸೆಟ್ ಇದೆ, ಅವರಿಂದ ತಗೋತೀನಿ. ಅಂದ್ರೆ ನಮ್ ನೀರೇ ಸಾಕಾಗುತ್ತೆ ಈ ಟೈಮ್ಗೆ, ಈ ಬೇಸಿಗೆ ಟೈಮ್ಗೆ ಸ್ವಲ್ಪ ನೀರ್ ಸಾಲಲ್ವಲ್ಲ, ಅದರಿಂದ 2 ನೀರನ್ನ ತಗೊಂಡು ಮೇಂಟೈನ್ ಮಾಡ್ತೀನಿ. ಅನುಭವ ಹೇಳಿ, ಬೆಳೆದು ಯಾವ ತರ ಮಾಡಿದ್ರಿ? ನಾಲ್ಕು ಬೆಳೆನು ಚೆನ್ನಾಗಿ ಬಂತ? ನಾಲ್ಕು ಬೆಳೆಯಲ್ಲಿ ಒಂದೆರಡು ಬೆಳೆ ಹೋಯ್ತು ಸರ್. ಏಕೆ ಎರಡು ಬೆಳೆ ಅಂತಂದ್ರೆ, ಸುಣ್ಣ ಕಟ್ ಮಾರ ಅಂತ ಬಂದ್ಬಿಟ್ಟು ಎರಡು ಬೆಳೆ ಹೋಯ್ತು. ಮರಿ ತಂದು ಒಂದು 2 ಸೊಪ್ಪು ಹಾಕಿದ್ದು, 2 ಸೊಪ್ಪು ಆದ್ಮೇಲೆ ಇನ್ನು 3ನೇ ಸೊಪ್ಪು ಬರೋ ಅಷ್ಟರಲ್ಲಿ ಹೋಯ್ತೋದು ಮರಿ ಎಲ್ಲ ಹೋಯ್ತೋದು. ಸುರಿದ್ಬಿಟ್ಟು ಸೊಪ್ಪೆಲ್ಲ ಇನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಸೊಪ್ಪಾದ. ಇನ್ನೊಂದು 2 ಬೆಳೆ ಚೆನ್ನಾಗಿ ಬಂತು. ಒಂದ್ಸರಿ 100 ಮರಿ ತಂದಿದೆ, ಅದ್ರಲ್ಲೊಂದು 80 ಕೆಜಿ ಇಳುವರಿ ಬಂತು. ಅದು ಎಲ್ಲಿ ಮಾರಿದ್ರಿ? ಅದು ಒಂದು ರಾಮನಗರ ಒಂದ್ಸರಿ ಹೋಗಿದೆ, ಇನ್ನೊಂದ್ಸರಿ ಮೈಸೂರು ಮಾರ್ಕೆಟ್. ಇನ್ನೊಂದೆರಡು ಸರಿ ಸೊಪ್ಪೆ ಕೊಟ್ಬಿಟ್ಟೆ ಮನೆ ಇಲ್ದೆ ಇರೋದ್ರಿಂದ, ಅವರು ಮರಿ ತಂದ್ಬಿಟ್ಟಿದ್ರು, ನಮ್ಮ ಮಾವನು ಮರಿ ತಂದ್ಬಿಟ್ಟಿದ್ರು. ಇನ್ನು ಮರಿ ತಂದ್ಮೇಲೆ ಸೊಪ್ಪು ನಮ್ದು ವೇಸ್ಟ್ ಆಯ್ತದೆ, ಅದ್ರ ಬದಲು ಸೊಪ್ಪನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡೋದು. ಅದು ಈಗ 2 ಬೆಳೆ ಮಾಡಿದ್ರಿ, ನಮ್ಗೆ ಇಳುವರಿ ಚೆನ್ನಾಗಿದೆ, ಆದಾಯ ಬಂತ? ಆದಾಯ ಇದೆ ಸರ್, ಅದರಲ್ಲಂತೂ ಮೋಸ ಇಲ್ಲ. ರೇಷ್ಮೆ ಇದರಲ್ಲಿ ಯಾವುದೇ ತರ ಮೋಸ ಇಲ್ಲ. ಒಂದು ವರ್ಷದಲ್ಲಿ ಮಿನಿಮಮ್ ಅಂದ್ರೆ 5 ಬೆಳೆ ಬೆಳಿಬೋದು, ಕಂಪಲ್ಸರಿ 6 ಬೆಳಿಬೋದು, ಬಟ್ 6 ಅಂತೂ ಬೆಳೆಯಕ್ಕಾಗಲ್ಲ, 5 ಅಂತೂ ಕಂಪಲ್ಸರಿ ಬೆಳಿಬೋದು. 2 ತಿಂಗಳಿಗೆ ಒಂದು ಬೆಳೆ ಅಂದ್ರೆ 6 ಬೆಳೆ ಬೆಳಿಬೋದು, ಬಟ್ 2 ತಿಂಗಳು ಅವಕ್ಕೆ ಆರಂಭ ಮಾಡಿ ಅದೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡೆ, ತೋಟ ಅಚ್ಚುಕಟ್ಟು ಮಾಡಿ ಕ್ಲೀನ್ ಮಾಡ್ಕೊಂಡು 2 ತಿಂಗಳಂತೂ ವೇಸ್ಟ್ ಆಗಿ ಆಯ್ತಿದೆ. ಒಂದು 5 ಬೆಳೆ ಮಾಡ್ಬೋದು, ಅದರಲ್ಲಿ ಸದ್ಯಕ್ಕೆ 4 ಬೆಳೆ ನಾನು ಮಾಡಿರೋದು. ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ, ರೇಷ್ಮೆ ಇದನ್ನ. ಕೆಲಸದವರು ಜಾಸ್ತಿ ಇರಲ್ಲ, ನಾವೇ ಮನೆಯವರೇ ಮಾಡ್ಕೋಬಹುದು. ಇವತ್ತಿನ ರೈಟಲ್ಲಿ ಆಳುಗಳಿಗೆ ಕೂಲಿ ಎಲ್ಲ ಜಾಸ್ತಿ, ನಾವೇ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಇದನ್ನ ಮಾಡ್ಕೊಂಡು ಆಯ್ಕೆ. ಏನೇನು ಕೆಲಸ ಮಾಡಿದ್ರವ ನೀವು ರೇಷ್ಮೆ ಕೃಷಿನಲ್ಲಿ? ಅದೇನೆ, ಇವರು ಸ್ವಲ್ಪ ಸೊಪ್ಪು ಎಲ್ಲ ಕಟ್ ಮಾಡಿಕೊಟ್ರೆ ನಾನು ತಗೊಂಡೋಗಿ ಹಾಕೋದು, ಈ ತರ ಏನಾದ್ರೂ ತರಕಾರಿ ಇದ್ರೆ ಸತ್ತೆ ಎಲ್ಲ ರೇಷ್ಮೆದ ಹೇಳಿ, ಆಮೇಲೆ ತರಕಾರಿಗೆ ಬರುವ. ರೇಷ್ಮೆನಲ್ಲಿ ಹುಳ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸಲ್ವೇ ಸೊಪ್ಪು ಕೊಡುವಾಗ? ಅದೇನೆ, ಸ್ಟಾರ್ಟಿಂಗ್ ಎಲ್ಲ ಅನ್ನಿಸ್ತಾ ಇತ್ತು, ಇವಾಗ ಏನು ಸ್ವಲ್ಪ ಅಭ್ಯಾಸ ಆದ್ಮೇಲೆ ಏನ್ ತೊಂದ್ರೆ ಇಲ್ಲ. ಸೊಪ್ಪು ಹಾಕಕ್ ಬರುತ್ತೆ ಹುಳಕ್ಕೆ ಅಲ್ವಾ? ಆಮೇಲೆ ಅದನ್ನ ವಿಸ್ತಾರ ಮಾಡಿ ನೀವೇನು ಮೇಜ ಮಾಡ್ಕೊಂಡು ಸಾಕ್ತಾ ಇರೋದ? ಮೇಜ ಮಾಡಿದ್ದೀವಿ. ಒಂದ್ ಸೈಡ್ ಒಂದು ಸೈಡು 100 ಮೇಯಿಸ್ಬೋದು, ಇನ್ನೊಂದು ಸೈಡ್ 100 ಮೇಯಿಸ್ಬೋದು. ಅದರಲ್ಲಿ 100 ತಂದಾಗ ಮೇಲ್ಗಡೆ 2 ಮೇಜು ಹಾಕೊಳ್ಳಲ್ಲ, ಕೆಳಗಡೆ ಈ ಕಡೆ 2, ಈ ಕಡೆ 2 ಮೇಜ, 4 ಮೇಜಾಗ ಮಾತ್ರ ಹಾಕೊಂಡಿರ್ತೀವಿ. ನಮಗೆ ಕೈ ಎಡಿಸ್ಬೇಕಲ್ಲ, ಇದಕ್ಕೆ ಒಂದು 200 ಮರಿ ಮೇಯಿಸ್ಬೋದು. ಬಟ್ ನಾವು ಜಾಸ್ತಿ ಇದು ಮಾಡೋಕೆ ಹೋಗಲ್ಲ. ಸೊಪ್ಪು ಸಾಲ್ಟೈಸ್ ಆಯಿತು ಅಂತಂದಾಗ ಇರೋ ಮರಿನೂ ಹೋಯ್ತವೆ. ಅದರಿಂದ ಈಗ ನೀವು ಮನೆ ಮಾಡ್ತೇವೆ ಆಗಿದೆ. ಇಲಾಖೆಯಿಂದ ಏನು ನೆರವು ಸಿಕ್ಕಿದೆ ನಿಮಗೆ ರೇಷ್ಮೆ ಇಲಾಖೆಯಿಂದ? ಇಲಾಖೆಯಿಂದ ಸರ್ ನಮಗೆ ಒಂದು 1 ಎಕರೆಗೆ 38,000 ರೂಪಾಯಿ ಕೊಡ್ತಾರೆ. ನಾಟಿ ಮಾಡಿದೀವಲ್ಲ ಅದು ಅಂತ, ಅದು ನರೇಗೆ ತಗೋಬೇಕು ಅದನ್ನ. ಆಯ್ತು, ನರೇಗೆ ಇದರಲ್ಲಿ ತಗೋಬೇಕು. ಹೆಂಗ್ ತಗೊಂಡ್ರಿ? ತಗೊಂಡ್ರೆ ನೀವೇನಾದ್ರು ತಗೊಂಡಿದ್ದೀವಿ ಸರ್. ಹೆಂಗ್ ತಗೊಂಡ್ರಿ? ಹೆಂಗ್ ತಗೊಂಡ್ರಿ ಅಂತಂದ್ರೆ ಒಂದು 9 ಮೆಂಬರ್ಸ್ ಇದ್ದು ಕೊಡ್ಬೇಕು ನಾವು ಪಂಚಾಯತಿ. ಇದ್ರಲ್ಲಿ ಜಾಬ್ ಕಾರ್ಡ್ ಅಂತ ಇದೆ, ಆ ಜಾಬ್ ಕಾರ್ಡ್ ಕೊಟ್ಟು ನಾವು 9 ಸೀಟ್ಗೆ ಅವರು ಅಮೌಂಟ್ ಹಾಕ್ತಾರೆ. ಸರಿ, ಅದು 4 ಬಾರಿ ಹಾಕ್ತಾರೆ. 4 ಬಾರಿ ಅಮೌಂಟ್ನ ಅವ್ರು ತಗೊಡ್ಬೇಕು ನಮ್ಗೆ, ಅಂದ್ರೆ ನಮ್ಗೆ ನಂಬಿಕೆ ಇರೋರದ್ದೇ ಕೊಟ್ಟು ನಾವು ತೆಗಿಸ್ಕೋಬೇಕು. ಅದನ್ನ ನಾವು ತಕೊಡಿ ಅಂತ ಅವ್ರು ಕೇಳಿದಾಗ ಅವ್ರು ತಕೊಡ್ಲಬೋದು, ನಮ್ದೇ ದುಡ್ಡು ಅಂತ ಅನ್ಲೂಬಹುದು. ನಾವು ಅದನ್ನ ವಾದ ಮಾಡಿ ನಾವು ತಗೊಳ ಒಂದ್ ಐದು ಸೀಟ್ ತಕೊಟ್ಟಿದ್ದಾರೆ, ಇನ್ನೊಂದ್ ಮೂರ್ ಸೀಟ್ ಇಲ್ಲ. ಅವ್ರಿಗೆ ನಮ್ ಜಮೀನ್ ಕೆಲ್ಸಕ್ಕೆ ಗ್ರಾಮ ಸಭೆಗೆ ಹೋಗಿ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಇದನ್ನ ಕಾಮಗಾರಿನ ಆಯ್ಕೆ ಮಾಡಿಕೊಂಡು ಹಾಗೆ ಮಾಡ್ಕೊಂಡಿದ್ದ ನೀವು ಹೇಗೆ ಗ್ರಾಮ ಸಭೆನಲ್ಲಿ ಆಯ್ಕೆ ಆಗ್ಬೇಕಲ್ವ ನಿಮ್ಮ ಹೆಸರು? ಹೌದು ಸರ್, ಗ್ರಾಮ ಸಭೆಗೆ ಆಯ್ಕೆ ಆಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಈ ಕುರುಬ್ರುಂಡಿ ನಮ್ಮ ಇಲ್ಲಿ ರೇಷ್ಮೆ ಬೆಳೆದಿದ್ದಾರಲ್ಲ ಅವರೆಲ್ಲ ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಟೊಮೊಟೊ ಹಾಕ್ತೀಯಾ, ಓ ಒಂದು ಒಂದು ಒಂದು ಸರಿ ಎಲ್ಲೋ 100 ರೂಪಾಯಿಗೆ ಹೋಗ್ಬೋದು, ಆದರೆ ಎಲ್ಲ ಟೈಮು ಸಿಗಲ್ಲ ಅದು. ಈ ರೇಷ್ಮೆ ಅಂತ ಹೆಂಗೆ ಅಂದರೆ ಮಿನಿಮಮ್ ಅಂದರೆ ಒಂದು 400 ರೂಪಾಯಿ ಕಡಿಮೆ ಅಂತೂ ಬರಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ 400 ರೂಪಾಯಿ ಕಡಿಮೆ ಬರಲ್ಲ. ನಮ್ಮ ಪುಣ್ಯ 600 ಆಗ್ಬೋದು, 700 ಆಗ್ಬೋದು, 1000 ಆಗ್ಬೋದು, ಅದೆಲ್ಲ ನಮ್ಮ ಎಕ್ಸ್ಟ್ರಾ ಲಾಭ ಅಂತ ತಿಳ್ಕೊಬೋದು. 400 ರೂಪಾಯಿ ಬಂದರೆ ನಮ್ಗೆ ಸಾಕು ಲಾಭ, ನೀವು ಗಂಡ ಹೆಂಡತಿ ನಿಮ್ಮ ಫ್ಯಾಮಿಲಿನೇ ಮಾಡ್ಕೋಬೋದು ಅಂತ ನಮ್ಮ ಅಕ್ಕಪಕ್ಕದವರು ನಮ್ಮ ಪಕ್ಕದೂರವರೆಲ್ಲ ಹೇಳಿದ್ರು. ಒಳ್ಳೇದು. ಈಗ ನಿಮಗೆ MGNREGA ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ನೀವು ಹಣ ತಗೊಂಡು 17 ನಾಟಿ ಮಾಡಿದ್ರಿ. ಈಗ ಮನೆ ಕಟ್ಟೋದಕ್ಕೂ ಏನಾದ್ರು ಮನೆ ಕಟ್ಟೋದಕ್ಕೆ 3,25,000 ರೂಪಾಯಿ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮನೆ ಆದ್ಮೇಲೆ ಅದು ಬಿಲ್ ಆಗೋದು. ಬಂದು ಫೋಟೋ ಹೊಡ್ಕು ಹೋಗಿದ್ದಾರೆ ಬೇಸ್ಮೆಂಟ್ ಇದನ್ನ, ಅದಕ್ಕೆ ಅವರು 3 ಬಿಲ್ಲು. ನಾನು ನಮ್ಮ ಮಾಮೂಲಿ ನಮ್ಮ ಮನೆಗಳು ಮಾಡ್ತೀವಲ್ಲ ಆ ಮನೆಗಳ ತರ ಏನೋ ಅಂತ ಅನ್ಕೊಂಡಿದ್ದೆ. ಅವ್ರು ಹೇಳಿದ್ರು ಇಲ್ಲ ಇಲ್ಲ ಹಂಗೆ ಕೊಡಕ್ಕಾಗಲ್ಲ, ಬೇಸ್ಮೆಂಟಕ್ಕೆ ಗೋಡೆಗೆ ಲಾಸ್ಟಲ್ಲಿ ಆ ಥರ ಎಲ್ಲ ಬಿಲ್ಲಿದ್ದು, ಮನೆ ಕಂಪ್ಲೀಟ್ ಆದಮೇಲೆ ನಿಮಗೆ 3,25,000 ರೂಪಾಯಿ ನಮ್ಮ ಕಡೆಯಿಂದ ಕೊಡ್ತೀವಿ, ಇನ್ನು ಉಳಿದ ಹಣನೇ ನೀವು ಹಾಕಬೇಕು ಅಂತ ಹೇಳಿದ್ದಾರೆ. ಈಗ ಹಣ ಹಾಕೊಂಡು ನೀವು ಮನೆ ಕಟ್ತಾ ಇದ್ದೀರಿ ಅಲ್ವಾ? ಹೌದು. ಇನ್ನೊಂದು 3 ತಿಂಗಳ ನೀವು ಸ್ವಂತ ನಿಮ್ಮ ಮನೆಯಲ್ಲೇ? ಈ ಬೆಳೆ ಆಗಲ್ಲ, ಈಗ ಆಲ್ರೆಡಿ ಸೊಪ್ಪು ಬಂದಿದೆ, ಇನ್ನೊಂದು 20 ದಿನ ಬರುತ್ತೆ ಸೊಪ್ಪು ನಮ್ಮದು. ಸರಿ ಸರಿ. ಈ ಬೆಳೆಗೆ ಆಗಲ್ಲ, ಒಟ್ಟು ನೆಕ್ಸ್ಟ್ ಬೆಳೆಗೆ ಮಾರ್ಚಿ ತಿಂಗಳಲ್ಲಿ ನಾವು ಮನೆ ಆಗುತ್ತೆ. ನಿಮ್ಮ ಸ್ವಂತ ಮನೆಯಲ್ಲೇ ರೇಷ್ಮೆ ಹುಳು ಸಾಕ್ಬಿಡ್ತೀರಿ? ಓಕೆ. ನಿಮಗೂ ಖುಷಿ ಅನ್ಸುತ್ತಲ್ಲ ನಮ್ಮ ಚೈತ್ರ? ತುಂಬಾ ಖುಷಿ ಆಗುತ್ತೆ ಅಲ್ವಾ. ಈಗ ಬೇರೆ ಕಡೆ ಹೋಗಿ ಮಾಡ್ತಾ ಇದ್ದಾರೆ, ಇನ್ ನಮ್ಮಲ್ಲೇ ಆದ್ರೆ ಇನ್ನೂ ಅನುಕೂಲ, ನಾವುಗಳು ಎಲ್ಲ ಹೋಗಿ ಹೆಲ್ಪ್ ಮಾಡ್ಕೊಡ್ತೀವಿ, ತುಂಬಾ ಖುಷಿ ಆಯ್ತದೆ. ಒಳ್ಳೇದಮ್ಮ. ಈಗ ರೇಷ್ಮೆ ಒಂದಾಯ್ತು, ಮತ್ತೆ ಈಗ ದನ ಒಂದ್ ಇಟ್ಕೊಂಡಿದ್ದೀರಿ ಮನೆಗಷ್ಟೇ? ನಾಟಿ ಹಸು ನಮ್ಮ ನಾಟಿ, ಮೇವೇನಾರ ಹಾಕೊಂಡಿದ್ರೆ ದನಿಗೆ? ಮೇವಿನ ಕಡ್ಡಿ ಹಾಕೊಂಡಿದ್ದೀನಿ ಸರ್. ಮೇವಿನ ಕಡ್ಡಿ ಡೈರಿಲಿ ಕೊಡ್ತಾರಲ್ಲ ಜೋಳ, ಅದನ್ನು ಹಾಕೊಂಡಿದ್ದೀವಿ. ಇನ್ನು ಕಡ್ಡಿ ನಾಟಿ ಮಾಡಿದಾಗ ಮೇವಿನ ಕಡ್ಡಿ ತೇವ್ರಿಗಳಿಗೆ ಹಾಕೊಂಡಿದ್ದೀನಿ. ಹಾಕಿದ್ದೀರ? ಮರ ಗಿಡ ಏನು ಹಾಕೊಂಡಿಲ್ಲ ಅಂದ್ರೆ ಕೆಂಡ್ಗಂಡ್ಸ ಮರ ಗಿಡ ಹಾಕೊಂಡ್ರೆ ಸರ್ ನಮ್ಮಲ್ಲಿ ಬರಬಿಡ ಆನೆಗಳು ಇರೋದ್ರಿಂದ ನಾವು ನಮ್ಗೆ ಆಸೆ ಇದೆ ಬಾಳೆ ಹಾಕ್ಬಿಡೋಣ. ಇನ್ನೊಂದು ಎಲ್ಲಾನು ಹಾಕಿದ್ದೀನಿ ನಾನು, ಒಂದೊಂದ್ಸರಿ 2 ಎಕರೆ ಕಬ್ಬು ಹಾಕಿದ್ದೀನಿ, ಆನೆಗಳು ಒಂದು ಫಸಲನ್ನು ತಗೊಬಿಟ್ಟಿಲ್ಲ ನನ್ನ. ನೆಕ್ಸ್ಟ್ ಸೆಕೆಂಡ್ ಬಾಳೆ ಹಾಕಿದ್ದೀನಿ, ಬಾಳೆನೂ ಒಂದು ಗುಣ ತಗೊಂಡಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಕವಲ್ ಫಸಲನ್ನ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಆನೆ ತಿಂದಲೇ ಇರೋ ಬೆಳೆ ಹಾಕೊಬೇಕು. ಈಗ ಸುತ್ತ ನಮ್ಮ ಸುತ್ತ ಜಮೀನು ಎಲ್ಲರೂ ಮಾಡ್ತಾರೆ, ಈ ಟೊಮೊಟೊ ಸುತ್ತ ಹಾಕ್ತಾರೆ, ಆ ಟೈಮ್ಗೆ ನಾವು ಟೊಮೊಟೊ ಹಾಕಬೇಕು. ಯಾಕಂದ್ರೆ ಅವರು ಸುತ್ತ ಜಮೀನಿಗೆ ಅವರು ಬರ್ತಾರೆ, ನಾವು ಕಾಲ್ಗೆ ಹೋಯ್ತೀವಿ. ನಾವೇ ಒಬ್ಬರೇ ಸಪ್ರೇಟಾಗಿ ಹಾಕತ್ತು ಅಂತಂದರೆ ಒಬ್ಬರು ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾವ ಕಡೆಯಿಂದನಾದ್ರೂ ಬರ್ಬೋದು ಆನೆಗಳು. ಈಗ ಮುಂಗಾರಿನಲ್ಲಿ ಬಹುಶಃ ಹತ್ತಿ ಹಾಕ್ತೀರಾ ನೀವು? ಹೌದು ಸರ್. ಅಲ್ವಾ, ಹತ್ತಿ ಬೇಸಾಯದ ಬಗ್ಗೆ ಹೇಳಿಯಪ್ಪ, ಹೇಗೆ ಬೆಳಿತೀರ ಹತ್ತಿನ? ಹತ್ತಿನ ಸರ್ ಅದು ಮಾಮೂಲಿ ಸಾಲು ಹೊಡೆದ್ಬಿಟ್ಟು ಮೂರಡಿ ಸಾಲು ಹೊಡಿಸ್ತೀವಿ. ಅಂದರೆ ಜಮೀನಿಗೆ ಮುಂಚೆ ಏನಾದ್ರು ಹಸಿರೆಲೆ ಗೊಬ್ಬರ ಎಲ್ಲ ಹಾಕ್ಕೊಂಡು ಬೀಜ ಬಿತ್ತಿ ಮತ್ತೆ ಅದನ್ನ ಉಳುಮೆ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಗೊಬ್ಬರ ಮಾಮೂಲಿ ಒಂದು 2 ಮೂಟೆ ಗೌರ್ಮೆಂಟ್ ಗೊಬ್ಬರನೇ ಎರಿಸ್ಬಿಟ್ಟಿರ್ತೀನಿ ಫಸ್ಟೆ. ಸರಿ. ಆಮೇಲೆ ಆರಂಭ ಹೊಡಿಸ್ಬಿಡ್ತೀನಿ, ಅದಕ್ಕೆ ಒಂದು 5 ಮೇಲೆ ಆರಂಭ ಹೊಡಿಸಿ ಆಮೇಲೆ ರೋಟ್ ಹೊಡಿಸ್ತೀನಿ. ರೋಟ್ ಹೊಡಿಸಿದ್ಮೇಲೆ ಸಾಲು ಹೊಡಿಸ್ಬಿಟ್ಟು ಅದಕ್ಕೆ. ಆಮೇಲೆ ನಾವು ಅದು ನಮ್ಗೆ ನೀರು ಇರೋದ್ರಿಂದ ಮುಂಗಾರು ಮಳೆಗಿನ್ನ ಮುಂಚೆ ಅಂದ್ರೆ ಒಂದು ವಾರ ಶಿವರಾತ್ರಿ ಆದ್ಮೇಲೆ ಅದು ಯುಗಾದಿ ಆದ್ಮೇಲೆ ಅನ್ಕೊಂಡು ಬಸವ ಜಯಂತಿ ಒಳಗಡೆ ಒಂದು ವಾರ ಮಳೆ ಬೀಳೋದು ಒಂದು ವಾರ ಅಂತಾನೆ ಬಿತ್ತನ ನಾಟಿ ಮಾಡ್ಬಿಡ್ತೀವಿ. ಬಿತ್ತನ ಎರಡೆರಡು ಬಿತ್ತನ ಅತಿ ಹಾಕ್ಸ್ಬಿಡ್ತೀನಿ. ಹಾಕ್ಸ್ದಾಗ ಅದ್ರ ಮೇಲೆ ನೀರು ಮಡಿಕೊಳ್ಳೋದು, ಪಿಂಗ್ಲರ್ ಜೆಟ್ ಬರುತ್ತಲ್ಲ ಅದು ಮಡಿಕೊಳ್ಳೋದು. ಆವಾಗ ಸ್ವಲ್ಪ ಪೈರು ಬಂದಾಗ ಅರ್ಗಣ ಮಾಮೂಲಿ ಏರೆಲ್ಲ ಅರ್ಗಣ ಮಾಡ್ಕೊಂಡು ಅಲ್ಲಿವರೆಗೆ ಮಳೆ ಬರುತ್ತೆ ಸ್ವಲ್ಪ, ಆಗ ನೀರಿನ ಅಂಶ ಕಡಿಮೆ ಆಗುತ್ತೆ. ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದು ಸಾಮಾನ್ಯ? ಸಾಮಾನ್ಯ ಅಂದ್ರೆ ಸರ್ ನಾವು ಮಾರ್ಚ್ ಆದ್ಮೇಲೆ. ಮಾರ್ಚ್ ಆದ್ಮೇಲೆ ನಿಮಗೆ ಬಹುಶಃ ಮುಂಚೆ ಮಳೆ ಬರುತ್ತೆ ಅನ್ಸುತ್ತಲ್ವಾ ನಿಮ್ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಮಳೆ ಬರುತ್ತೆ ಸರ್. ಏಪ್ರಿಲ್ ಅಲ್ಲಿ ಮಳೆ? ಏಪ್ರಿಲ್ ಅಲ್ಲಿ ಮಳೆ ಆಗುತ್ತೆ. ಏಪ್ರಿಲ್ ಅಲ್ಲಿ ಮಳೆಗೂ ನಮಗೂ ಒಂದು ಹತ್ತು ದಿನ ಹೆಚ್ಚು ಕಡಿಮೆ. ಅಂದ್ರೆ ಎಲ್ಲರೂ ಮಾಡೋದು 10 ದಿನ ಮುಂಚೆ ಫಾರ್ಮ್ ಮಾಡ್ತೀವಿ ನಾವು ಅಷ್ಟೇ, ಪಂಪ್ ಸೆಟ್ ಜಮ್ಮಿ ಇರಾ ಅಂತೇವ್ರು. ಇನ್ನು ಉಳಿದವರು ಮಳೆಗೆ ಮಾಡ್ತಾರೆ, ನಾವು ಒಂದು 10 ದಿನ ಬೇಗ ಮಾಡ್ತೀವಿ. ತಳಿ ಯಾವ್ದು ಹಾಕ್ತೀರಪ್ಪ? ಹೈಬ್ರಿಡ್. ಹೈಬ್ರಿಡ್ ತಳಿ? ಹೈಬ್ರಿಡ್. ಹೈಬ್ರಿಡ್ ಅದರಲ್ಲಿ ಬೀಜ ಬಿತ್ತನೆ ಮಾಡೋದ ಅಥವಾ? ಬಿತ್ತನೆ ಮಾಡೋದ. ಹೌದಾ? ನೀವು ಹೋಗ್ತೀರಾ ಬೀಜ ಬಿತ್ತನೆ ಮಾಡಕ್ಕೆ? ಹೋಗ್ತೀನಿ ಸರ್. ಚಿತ್ರ ಅವರೇ, ಹೋಗ್ತೀನಿ. ಹತ್ತಿ ಜೊತೆಗೆ ಬೇರೆ ಏನಾದ್ರೂ ಬೆಳೆ ಬೆಳಿತೀರಾ ಅಥವಾ ಹತ್ತಿ ಹತ್ತಿ ಜೊತೆಗೆ ಬೆಳೆಯಕ್ಕಾಗಲ್ಲ ಸರ್, ಹತ್ತಿ ಒಂದನ್ನೇ ಬೆಳೆಯಕ್ಕಾಗಲ್ಲ. ಹತ್ತಿ ಆದ್ಮೇಲೆ ನಾವು ಮೊದ್ಲು ಹೆಂಗ್ ಮಾಡ್ತಿದ್ವಿ, ಹತ್ತಿ ಆದ್ಮೇಲೆ ಉರುಳಿ ಚೆಲ್ಬಿಟ್ಟು ಉಳ್ಳಿ ಹತ್ತಿ ಎರಡೇ ಸಾಮಾನ್ಯವಾಗಿ ನಾವು ಮಾಡ್ತಿದ್ವಿ. ಈಗೇನ್ ಮಾಡ್ತಾ ಇದೀವಿ, ಹತ್ತಿ ಆದ್ಮೇಲೆ ಮೆಣಸಿ ಹಾಕ್ತಿವಿ. ಅದಕ್ಕೆ ಹತ್ತಿ ಆದ್ಮೇಲೆ ಆರಂಭ ಓಡಿಸ್ಬಿಟ್ಟು ಹತ್ತಿ ಎತ್ಕೊಂಡು ಮೆಣಸಿ ಹಾಕ್ತಿವಿ. ಇಲ್ಲ ಅಂತಂದ್ರೆ 2,000 ಟೊಮಾಟೊ ಹಾಕತ್ತೀನಿ, ಇಲ್ಲ ಅಂದ್ರೆ 2,000 ಬೀನ್ಸ್ ಹಾಕತ್ತೆ, ಸೋಲಾರ್ ಬೀನ್ಸ್. ಅಷ್ಟು ಹಾಕೊಂಡ್ರೆ ಖರ್ಚು ಮೇಂಟೈನ್ ಆಗುತ್ತೆ ಅಲ್ಲಿವರೆಗೆ. ಈಗ ಹತ್ತಿ ನೀವು ಎಷ್ಟೆಕರೆ ಹಾಕೋದು? 5 ಎಕರೆ ಪೂರ್ತಿ ಹಾಕ್ಬಿಡಿ. ಇಲ್ಲ ಸರ್, 5 ಎಕರೆ ಹಾಕಲ್ಲ, ಮತ್ತೆ ಮೇಂಟೈನ್ ಆಗಲ್ಲ. 5 ಎಕರೆಗೆ ಮೇಂಟೈನ್ ಆಗಲ್ಲ. 2,000 ಟೊಮಾಟೊ ಒಂದೆರಡು ಬ್ಯಾಚ್ ಹಾಕೋಣ ಅಂದ್ಬಿಟ್ಟು 2,000 ಟೊಮಾಟೊ ಹಾಕಿರ್ತೀನಿ. 1 ಎಕರೆಗೆ ಮಾತ್ರ ಹತ್ತಿ ಹಾಕಿರ್ತೀನಿ. 1 ಎಕರೆ ಹತ್ತಿ ಹಾಕಿ ಅಲ್ಲಿ ಆಳುಗಳಿಗೆ ಆ ಟೈಮ್ಗೆ ಪ್ರಭಾವ ಜಾಸ್ತಿ. ಸಾಲಿನ ಸಾಲು ಏನಂತರ ಬೀಜದಿಂದ ಬೀಜಕ್ಕೆ ಏನಂತರ? ಬೀಜದಿಂದ ಬೀಜಕ್ಕೆ ಅಂತಂದ್ರೆ 3 ಅಡಿ ಸಾಲು ಹೊಡಿಸ್ತೀನಿ. 3 ಅಡಿ ಸಾಲು, 3.5 ಅಡಿ ಗಿಡದಿಂದ ಗಿಡಕ್ಕೆ. ಅದು ಸೇಮ್ 3 ಅಡಿ ಈ ಕಡೆ 3 ಅಡಿ, 3 ಕಾಲಡಿ 3 ಅಷ್ಟು ಬರುತ್ತೆ ಅಷ್ಟೆ. ನೀವೇ ನಮ್ಗೆ ಕುಂಟೆ ಹೊಡೆಯಕ್ಕೆ ಸರ್ ಬರ್ಬೇಕು ನಮ್ಗೆ. ನೀವೇನೇನು ಕೆಲಸ ಮಾಡ್ತೀರಿ ಹತ್ತಿ ಹೊಲದಲ್ಲಿ ಚೈತ್ರ ಅವರೇ? ಹತ್ತಿ ಏನಾದರೂ ಬಂದಾಗ ಬಿಡಿಸಿ, ಅವ್ರಿಗೆ ಕೆಲಸದವ್ರು ಬರ್ತಾರಲ್ಲ, ಹಾಳ್ಗೆ ಅಡುಗೆ ಎಲ್ಲ ಮಾಡಿಕೊಡ್ತೀನಿ ಬಂದಾಗ. ಆ ಟೈಮ್ಗೆ ತುಂಬ ಹಾಳ ಬೇಕಾಗಿರ್ತದಲ್ಲ ಕೆಲಸದವ್ರಿಗೆ, ಅಡುಗೆ ಎಲ್ಲ ಮಾಡಿಕೊಡ್ತೀನಿ. ಏನೇನು ಮಾಡ್ತೀರಮ್ಮ ಅಡುಗೆ ಅಂದರೆ? ಇನ್ನೇನು ಅನ್ನ, ಬೆಳಗ್ಗೆ ತಿಂಡಿ ಬೇಗನೆ ಬಂದರೆ ತಿಂಡಿನೂ ಕೊಡಬೇಕಾಗತ್ತೆ. 11 ಗಂಟೆಗೆ ಒಂದ್ಸಲ ಟೀ ಅವ್ರಿಗೆ. ತಿಂಡಿ ಏನೇನು ಮಾಡ್ತೀರಾ? ಅವ್ರು ಬಂದ್ರೆ ಬಾತ್ ಆಗ್ಲಿ, ಚಿತ್ರಾನ್ನ. ಅಡುಗೆ ಏನು? ಅನ್ನ ಸಾಂಬಾರು ಅಷ್ಟೇ. ಮಾಡ್ತೀವಿ ಮುದ್ದೆನು, ಒಂದೊಂದ್ಸಲ ಕೇಳಿದ್ರೆ ಮಾಡ್ತೀವಿ. ಅಂದ್ರೆ ನಿಮ್ದು ಡಿಪಾರ್ಟ್ಮೆಂಟ್ ಅಡುಗೆ ಮಾಡ್ಕೊಡೋದು ಕೆಲ್ಸಕ್ಕೆ ಬರೋರಿಗೆ ಅಲ್ವೇ? ಆತ್ಮೀಯ ಕೇಳುಗರೆ, ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 14ರಂದು ಶುಕ್ರವಾರ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ವೇದ ಕೃಷಿ ಕುರಿತ ಒಂದು ದಿನದ ಕಾರ್ಯಾಗಾರವನ್ನ ಏರ್ಪಾಡು ಮಾಡಲಾಗಿದೆ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಆಯ್ದ 150 ಜನರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಆಸಕ್ತರು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ಪತ್ರದಲ್ಲಿ ಬರೆದು ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 20 ಇಲ್ಲಿಗೆ ಕಳುಹಿಸಬಹುದು. ಅಥವಾ fmaarmysore@gmail.com ಇಮೇಲ್ ಕಳುಹಿಸಬಹುದು. ಅಥವಾ 9480056960 ಮತ್ತೊಮ್ಮೆ ಕೇಳಿ 9480056960 ಈ ಮೊಬೈಲ್ ಸಂಖ್ಯೆಗೆ ಸಂದೇಶ ಕಳುಹಿಸಬಹುದು. ಭೂಮಿಯ ಬಸಿರಲಿ ಹುಟ್ಟಿ, ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ. ನೆನಪಿಡಿ, ಇದೇ 14ರಂದು ಶುಕ್ರವಾರ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ವೇದ ಕೃಷಿ ಕುರಿತ ಕಾರ್ಯಾಗಾರ ನಡೆಯಲಿದೆ. ಆಸಕ್ತರು ಕೂಡಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಸ್ವಾಗತ, ಸುಸ್ವಾಗತ. ಹೇಳಿ ಸರ್, ಹತ್ತಿ ಗೊಬ್ಬರ ಏನೇನು ಹಾಕ್ತೀರಿ, ಮತ್ತು ಕೀಟ ರೋಗಗಳು ಬಂದರೆ ಹೆಂಗೆ ಹತೋಟಿ ಮಾಡ್ಕೊಂತೀರಿ? ಕೀಟ ಅಂದರೆ ಆ ಟೈಮ್ಗೆ ನಾವು ರೋಗ ಹೊಡಿತೀವಿ ಸರ್, ಅಷ್ಟೆ. ಜಾಸ್ತಿ ಹತ್ತಿ ಸಾಮಾನ್ಯವಾಗಿ ರೋಗ ಹೊಡಿತೀವಿ. ಇಲ್ಲ ಅಂತಂದರೆ ಔಷಧಿ ಅಂಗಡೀಲಿ ಹೂ ಬಂದಿರುತ್ತಲ್ಲ, ಆ ಟೈಮ್ಗೆ ಔಷಧಿ ಅಂಗಡೀಲಿ ಔಷಧಿ ತಗೋತೀವಿ. ತಗೊಂಡಾಗ ಒಂದು 10 ಕ್ಯಾನ್ಗೆ ಆಗಷ್ಟು ಕೃಷಿಯಲ್ಲಿ ನಮ್ಮ ಇದರಲ್ಲೇ ಕೊಡ್ತಾರೆ, ಕೃಷಿ ಇಲಾಖೆ ನಿಮ್ಮ ಇಲಾಖೆಯಲ್ಲೇ ಕೊಡ್ತಾರೆ. ಅದನ್ನು ಬಂದಿದೆ ತಗೊಳ್ಳಿ ಅಂತಂದಾಗ ನಾವು ಫೋನ್ ಮಾಡ್ತಾ ಇರ್ತೀವಿ ಅವಾಗ, ಅವ್ರು ಹಾಗಾಗಿ ಮಾಡ್ತಾ ಇರ್ತೀವಿ ಅವ್ರಿಗೆ, ಯಾವ್ದಾದ್ರು ಬಂದಿದೆಯಾ ಏನು, ನಮಗೆ ಗೊಬ್ಬರ ಗಿಬ್ಬರ ಏನಾದ್ರು ಬಂದಿದೆಯಾ ಏನು ಅಂತಂದಾಗ, ಬಂದಿದೆ ಬಂದು ತಗೊಂಡೋಗಿ ಅಂತಂದಾಗ ಮಾಮೂಲಿ ಅವ್ರು ಕೊಡ್ತಾರೆ. ಅವರು ಫೋಟೋ ಗಿಟೋ ತಗೊಂಡು ಮಾಮೂಲಿ RTC ಆಧಾರ್ ಕಾರ್ಡ್ ಅವೆಲ್ಲ ಕೊಡಲೇಬೇಕು. ಕೊಟ್ಬಿಟ್ಟು ನಮ್ಮ ದೊಡ್ಡಪ್ಪ ಅವ್ರದ್ದು ನಾವೇ ತಗೋತೀವಿ. ಅವರು ಅವ್ರೇನು ಬೇರೆ ಏನಾದರೂ ಸೌಲಭ್ಯ ಕೃಷಿ ಇಲಾಖೆಯಿಂದ ತಗೊಂಡಿದ್ದೀರಾ? ಕೃಷಿ ಇಲಾಖೆಯಿಂದ ನಾವು ಒಂದು ಟಿಲ್ಲರ್ ತಗೊಂಡಿದ್ದೀನಿ. ಟಿಲ್ಲರ್ ತಗೊಂಡಿದ್ದೀರಿ? ಟಿಲ್ಲರ್ ತಗೊಂಡಿದ್ದೀವಿ. ಈಗ ರೀಸೆಂಟಾಗಿ 9 HP ಒಂದು ಟಿಲ್ಲರ್ ತಗೊಂಡಿದ್ದೀವಿ. ಯಾಕೆ ರೇಷ್ಮೆ ತೋಟ ಹೊಡೆಯೋದಕ್ಕೆ ಮೊದಲೆಲ್ಲ ಏರ್ಗೆಲ್ಲ ಇದು ಮಾಡ್ತಾಯಿದ್ವಿ. ಸ್ವಲ್ಪ ಏರ್ಗೆ ಅಂದರೆ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಒಂದು ಸರಿಗೆ ನಾವು ಆರಂಭ ಹೊಡಿಸಿ ತೋಟನ ಅಚ್ಚುಕಟ್ಟು ಮಾಡ್ತೀನಿ ಅಂತಂದರೆ, ಕ್ಲೀನಾಗಿ ಮಾಡ್ತೀನಿ ಅಂತಂದರೆ 10,000 ರೂಪಾಯಿ ಖರ್ಚು ಬಿಡುತ್ತೆ. ಅದಕ್ಕೆ ಏನು ಮಾಡಿದೆ, ಈಗ ನಾವು ನಾನೇ ಟಿಲ್ಲರ್ ಇರಲಿ, ಆದಷ್ಟು ನಾವೇ ಹೊಡ್ಕೋಬೋದಲ್ಲ. ಸೊಪ್ಪು ಕಟಿಂಗ್ ಆದಾಗ ಆದ ತಕ್ಷಣ ಹೊಡ್ಕೋಬೋದು ಅಂದ್ಬಿಟ್ಟು ನಾವೇ ಟಿಲ್ಲರ್ ತಗೊಂಡಿದ್ದೀವಿ. ರೀಸೆಂಟಾಗಿ ಅಂದ್ರೆ 2 ತಿಂಗಳಾಯಿತು ರೀಸೆಂಟಾಗಿ ತಗೊಂಡು, ಈಗ ಟಿಲ್ಲರ್ 9 HP. ಸರಿ ಸರಿ. ಅದರಿಂದ ಬಿಟ್ಟರೆ ಇನ್ನು ಪಿಂಗ್ಲರ್ ಪೈಪ್ ಅಂತೂ ಅಲ್ಲಿ ಕೊಡ್ತಾರೆ, ಟಾರ್ಪಲ್ ಕೊಡ್ತಾರೆ ಅಲ್ವಾ, ನಮ್ಮ ಅಲ್ಲಿಂದ ಇಲಾಖೆ ನಿಮ್ಮ ಕೃಷಿ ಇಲಾಖೆಯಿಂದ. ಆಯಿತು, ಅಂದರೆ ನೀವು ಈ ಕೃಷಿ ಹೊಂಡ ಏನಾದರೂ ಮಾಡ್ಕೊಂಡಿದ್ದೀರಾ? ಕೃಷಿ ಹೊಂಡಕ್ಕೆ ಈಗ ಹಾಕಿದ್ರಿ, ಮಾರ್ಚ್ ತಿಂಗಳಲ್ಲಿ ಮಾಡ್ತೀನಿ, ಮಾಡ್ಕೊಡ್ತಾರೆ. ಗ್ರಾಮ ಸಭೆ ಸೇರಿದ್ರು ಈಗ ಹೋದ ವಾರ, ಅದರಲ್ಲಿ ಬರೆಸಿದ್ದೀನಿ ಅದನ್ನ. ನಿಮ್ಗೆ ಹೊಂಡ ಮಾಡ್ಕೊಂಡ್ರೆ ಆನೆ ಬಂದು ಅಲ್ಲೇ ಇದ್ದು ಬಿಡ್ತವೆ ಅಂತ ಏನು ಅನ್ಸಲ್ಲ? ಆತರ ಏನಾಗಲ್ವಾ? ನೀರ್ ಗೀರ್ ಕುಡ್ಕೊಂಡು ಬೇಸ್ಗೆನಲ್ಲೂ ಬರಕ್ ಶುರು ಮಾಡ್ಬಿಟ್ಟು ಕೃಷಿ ಹೊಂಡಕ್ಕೆ ಇದು ಮಾಡಿದೀನಿ, ಬುದು ನಿರ್ಮಾಣಕ್ಕೂ ಮಾಡಿದೀನಿ ಸೈಟ್, ಅದೆರಡನ್ನು ಮಾಡ್ಕೊಡಿ ಅಂತನ್ಬಿಟ್ಟು. ಅಂದ್ರೆ ಒಳ್ಳೇದಾಗುತ್ತ ಕೃಷಿ ಹೊಂಡ ಮಾಡ್ಕೊಂಡ್ರೆ, ಬದು ನಿರ್ಮಾಣ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಈಗ ಸೈಡ್ ಬದು ನಿರ್ಮಾಣ ಮಾಡ್ತು ಅಂತಂದ್ರೆ ನೀರು ನಮ್ಸ ಎಲ್ಲ ಸ್ವಲ್ಪ ಸೈಡ್ ಅಲ್ಲಿ ಎಲ್ಲ ಹೋಗುತ್ತೆ, ಜಮೀನಲ್ಲೇ ಏನು ಇದಾಗಲ್ಲ. ಅದರಿಂದ ಅದು ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಈಗ ಮಾರ್ಚ್ ತಿಂಗಳಿಗೆ ಮಾಡಿ ಅಂತ ಹೇಳಿದ್ದಾರೆ. ಮಾರ್ಚ್ ತಿಂಗಳಲ್ಲ ಆಗುತ್ತೆ. ನೀರ್ ಗೀರ್ ಬಂದ್ರೆ ಚೈತ್ರಮ್ಮನವರು ಮೀನು ಸಾಕ್ಬೋದು ಅಲ್ವಾ ಮೇಡಮ್ನವ್ರೆ? ಅಲ್ವಾ ಇಷ್ಟ ಇಲ್ವಾ ನಿಮ್ಗೆ ಮೀನು ಸಾಕೋದು? ಹಾಗೇನಿಲ್ಲ ಸರ್. ಈಗ ಹತ್ತಿ ಬಿಡಿಸೋದು ಅಂದ್ರಲ್ಲ, ಬಿಡಿಸೋದು ಸ್ವಲ್ಪ ಕಷ್ಟ ಅಲ್ವಾ ಹತ್ತಿನ? ನಿಮಗೆ ಬರುತ್ತಾ ಬಿಡಿಸಕ್ಕೆ? ಬಿಡಿಸ್ತೀನಿ ಸರ್. ಹೌದಾ? ಎಷ್ಟು ಬೀಡು ತೆಗಿತೀರಾ? ಒಂದೇ ಸರಿ ಬರುತ್ತಾ ಅಥವಾ ಒಂದ್ ಎರಡ್ ಮೂರ್ ಸರಿ ಕುಯ್ಬೇಕಾಗತ್ತೆ ಸರ್? ಮೂರ್ನಾಲ್ಕು ಸಲ ಬರುತ್ತೆ. ಹೌದಾ? ಲಾಸ್ಟ್ ವರ್ಗೆ. ಅಂದ್ರೆ ನೀವು ಕೆಲಸದವ್ರ ಜೊತೆ ಸೇರ್ಕೋತೀರಾ ಅಥವಾ ನೀವು ಗಂಡ ಹೆಂಡತಿ ಇಬ್ಬರ ಸೇರ್ಕೊಂಡು ಹತ್ತಿ ಬಿಡಿಸ್ಬಿಡ್ತೀರಾ? ಹಾಗೇನಿಲ್ಲ, ಸ್ಟಾರ್ಟಿಂಗ್ ಎಲ್ಲ ಕರ್ಕೋತೀವಿ, ಏನಾದ್ರೂ ಜಾಸ್ತಿ ಏನಾದ್ರೂ ಇತ್ತು ಅಂತ ಅಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲೆಲ್ಲ ನಾವೇ ಮಾಡ್ಕೋತೀವಿ. ನಾವು ಅತ್ತೆ ಅತ್ತೆ ಮಾವ ನಾವು ಎಲ್ಲರೂ ಲಾಸ್ಟ್ ಲಾಸ್ಟ್ ಅಲ್ಲಿ ನಾವು ಮಾಡ್ಕೋತೀವಿ. ಚೆನ್ನಾಗಿರುತ್ತೆ ಅತ್ತೆ? ಚೆನ್ನಾಗಿ ಬರ್ತದೆ. ಹೌದಾ? ಎಷ್ಟು ಇಳುವರಿ ಬರುತ್ತೆ ಸರ್? ಒಂದು ಎರಡು ಬ್ಯಾಗ್ ಹಾಕಿದ್ರೆ ಒಂದು ಐದು ಕ್ವಿಂಟಲ್ ಆರು ಕ್ವಿಂಟಲ್. ಎಲ್ಲಿ ಮಾರ್ತೀರಿ? ನಾವು ಅಲ್ಲಿಗೆ ಬರ್ತಾರೆ. ಅಲ್ಲೇ ಬರ್ತಾರೆ. ಏನು ಧಾರಣೆ ಇತ್ತು ಈ ವರ್ಷ? ಎಷ್ಟು ಧಾರಣೆ ಕೊಟ್ರಿ? ಈ ವರ್ಷ ಒಂದು ಐದು ಕ್ವಿಂಟಲ್ ಕೊಟ್ಟಷ್ಟೇ, ಸ್ವಲ್ಪ ಆಯ್ತು ಅಷ್ಟೇ, ಜಾಸ್ತಿ ಇದಾನಿಲ್ಲ. ಮಳೆ ಕಡಿಮೆ ಆದ್ರಿಂದ ಇದಾಯ್ತು. ಒಂದು ಐದು ಕ್ವಿಂಟಲ್ ಕೊಟ್ಟು ಅಷ್ಟೇ. ಹೌದಾ? ಎಷ್ಟಕ್ಕೆ ಮಾರಿದ್ರಿ ಒಂದು ಕ್ವಿಂಟಲ್? ಐದು ಕ್ವಿಂಟಲ್ ಆರು ಸಾವಿರ ಸರ್ ಒಂದು ಕ್ವಿಂಟಲ್. ಹೌದಾ? ಆರು ಸಾವಿರ. ಲಾಸ್ಟ್ ಲಾಸ್ಟಲ್ಲಿ ಮೂರು ಎಂಟುನೂರಿಗೆ ಬಂದ್ಬಿಡ್ತು. ಸ್ಟಾರ್ಟಿಂಗ್ ಒಂದು ಆರು ಆರೂವರೆ ಇತ್ತು, ಒಂದು ಐನೂರು ರೂಪಾಯಿ ಕಡಿಮೆ ಆಯಿತು. ಖರ್ಚು ಎಷ್ಟು ಮಾಡಿರ್ತೀರ? ಖರ್ಚು ನಾವೊಂದು ಏರು ಇತ್ತು ಅವ್ರಿಗೆಲ್ಲ ಸೇರಿಸ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ. ಅಯ್ಯೋ ಅಯ್ಯೋ, ಮೂವತ್ತು ಸಾವಿರ ಬಂತು ಅಷ್ಟೇ? ಅಷ್ಟೇ, ಬರೀ ಐದು ಸಾವಿರ ರೂಪಾಯಿ ಅಷ್ಟೇ. ಆಳುಗಳದೆಲ್ಲ ಹೋಗುತ್ತೆ, ಇನ್ನು ಜಮೀನು ಉಳುಮೆ ಮಾಡಕ್ಕೆ ಹೋಗುತ್ತೆ ಅಷ್ಟು ಸರ್. ಇವಾಗೆಲ್ಲ ಮೊದಲೆಲ್ಲ 200-250 ರೂಪಾಯಿ, ಅದರಿಂದ ಎಲ್ಲ ಹೀಗೆ ಅರ್ಧ ಅವ್ರಿಗೆ ಅರ್ಧ ಆದರೆ ನಮ್ಗೆ ಅರ್ಧ, ಅದು ಮುಕ್ಕಾಲು ಭಾಗ ಅವ್ರಿಗೆ ಸರ್, ನಮಗೆ ಕಾಲು ಭಾಗ ಉಳಿಯೋದು ಆ ಥರ. ಅಲ್ಲಪ್ಪ, ಒಂದು ಎಕರೆನಲ್ಲಿ ಹತ್ತಿ ಬೆಳೆದ್ರೆ ಐದೇ ಸಾವಿರ ಮಿಗಂದು ನಿಮಗೆ ಅರ್ಧ. ಹೌದಾ? ಅಂದ್ರೆ 15,000 ಅಂತೀರಿ? ಅಂದ್ರೆ ಎಲ್ಲೋ ಲೆಕ್ಕಾಚಾರ ತಪ್ಪಾಗ್ಬಿಟ್ಟದೆ. ಇಲ್ಲ ಇಲ್ಲ, ಲೆಕ್ಕಾಚಾರ ಅಂತೇನಿಲ್ಲ. ಖರ್ಚೆಲ್ಲ ಆ ಥರ ಲೆಕ್ಕಾಚಾರ ಮಾಡ್ತು ಅಂತಂದ್ರೆ ಏನು ಸಿಗೋದೇ ಇಲ್ಲ. ನಾವು ಆ ಲೆಕ್ಕಾಚಾರ ಮಾಡಕ್ಕೆ ಹೋಯ್ತೀವಿ, ನಾವು ಮಾಡಿದ್ರೆ ಕೂಲಿನ ಸೇರಿಸ್ಕೊಂಡ್ರೆ ನಮ್ಗೇನು ಸಿಕ್ಕದೇ ಇಲ್ಲ. ಅದು ಏನಂದ್ರೆ ಅವತ್ತು ಮಾರದಂಗೆ ನಮ್ಗೆ ಲಾಭ ಸಿಕ್ತು ಅಂತ ಅನ್ಕೋಬೇಕು ನಾವು ಅಷ್ಟೇ. ಆಯ್ತು ಬಿಡೋಣ. ಈಗ ಹತ್ತಿ ಬೆಳೆದ್ರಿ, ಹತ್ತಿ ಆದ್ಮೇಲೆ ಟೊಮೆಟೊ ಹಾಕ್ತೀರಿ ಅಲ್ವಾ? ಟೊಮೆಟೊ. ಯಾವ ಟೊಮೆಟೊ ಹಾಕದ್ ನೀವು? ಹುಳಿ ಟೊಮೆಟೊನ? ಹುಳಿ ಟೊಮೆಟೊ. ಹೌದಾ? ಹುಳಿ ಟೊಮೆಟೊ ಶ್ರೇಯ ಅಂತ ಬರುತ್ತೆ. ಕಡ್ಡಿ ಗಿಡ್ಡೆ ಎಲ್ಲ ಕೊಟ್ಟು ಬೆಳಿತೀರಿ? ಎಲ್ಲ ಬೆಳಿತೀವಿ. ಹೌದಾ? ಅಲ್ಲಿ ಮೇಡಮ್ನವ್ರು ಕೇಳ್ತೀನಿ ತಡಿ, ಹೆಂಗ್ ಟೊಮೆಟೊ ಬೆಳೆಯೋದು ಹೇಳಿ ಅಮ್ಮ ನನಗೆ, ನಿಮ್ಮ ಅನುಭವ ಹೇಳಿ. ಈಗ ನರ್ಸರಿಯಿಂದ ಸಸಿ ತರ್ತಾರ? ತಗೋಬರ್ತಾರೆ. ಓಕೆ. ಪ್ಲಾಸ್ಟಿಕ್ ಮಲ್ಚ್ ಮಾಡ್ಬಿಟ್ಟು ಸಸಿ ನಾಟಿ ಮಾಡೋದ ಅಥವಾ ಏನು ಪ್ಲಾಸ್ಟಿಕ್ ಗಿಸ್ಟಿಕ್ ಹಾಸಲ್ವಾ ಬೆಡ್ ಮೇಲೆ? ಬೆಡ್ ಮೇಲೆ ಏನಿಲ್ಲ ಸರ್, ಹಾಗೆ ಹಾಕ್ತಾರೆ. ನೇರವಾಗಿ ಸಸಿ ನಾಟಿ ಮಾಡೋದು? ನೀವು ಹೋಗ್ತೀರಾ ನಾಟಿ ಮಾಡಕ್ಕೆ? ನಾನು ಹೋಗ್ತೀನಿ. ಓಕೆ. ಬೆಳೆದ ಮೇಲೆ ಕಡ್ಡಿ ಕೊಡಕ್ಕೆ, ಗಿಡ ಕಟ್ಟಕ್ಕೆ? ಎಲ್ಲ ಏನಾದ್ರೂ ತುಂಬಾ ಇದ್ರೆ ಕರ್ಕೋತೀವಿ ಸರ್, ಕೆಲಸದವ್ರನ್ನ ಕರ್ಕೋತೀವಿ. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಏನಾದ್ರು ಇತ್ತಂದ್ರು ಅತ್ತೆ ನಾವು ಎಲ್ಲ ಬುಕ್ ಮಾಡ್ತೀವಿ. ನಿಮಗೆ ಬರುತ್ತೆ? ಬರುತ್ತೆ ಸರ್. ಗಿಡ ಕಟ್ಟಾಕ್ರು ಹೇಳ್ಕೊಟ್ಟಿದಾರ? ನೀವೇ ಕಲ್ತ್ಕೊಂಡು? ಇಲ್ಲ, ನಾನು ಮಾಡ್ತಿರ್ಲಿಲ್ಲ, ಇಲ್ಲಿ ಬಂದು ನೋಡಿ ಕಲ್ತ್ಕೊಂಡಿದೀನಿ. ಹೌದಾ? ನಾನು ಓದ್ಕೊಂಡಿದ್ದೆ, ಆಮೇಲೆ ಇಲ್ಲಿ ಬಂದು ಎಲ್ಲ ಯಜಮಾನ್ರ ಮನೇಲಿ ನೋಡಿ ನೋಡಿ ಅತ್ತೆ ನೋಡಿ ಇವರು ನೋಡಿ ಸ್ವಲ್ಪ ಪರವಾಗಿಲ್ಲ ಕಲ್ತ್ಕೊಂಡಿದೀನಿ. ಅಂದ್ರೆ ವ್ಯವಸಾಯ ಕಷ್ಟ ಅಂತ ಅನ್ಸುತ್ತೋ? ಶ್ರಮ ಪಟ್ಟರೆ ಚೆನ್ನಾಗಿರುತ್ತೆ. ಶ್ರಮ ಪಟ್ಟರೆ ಪ್ರತಿಫಲ ಇದ್ದೇ ಇರ್ತದೆ ಸರ್. ಒಂದ್ಸಲ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅಂತೂ ಹಾಗೆ ಆಗುತ್ತೆ, ತೊಂದರೆ ಇಲ್ಲ. ಶ್ರಮ ಪಟ್ಟರೆ ಪ್ರತಿಫಲ ಇದ್ದೇ ಇರ್ತದೆ. ಹೇಳಿ ಸರ್, ಟೊಮೆಟೊ ಹೆಂಗ್ ಬೆಳಿತೀರಿ? ಟೊಮೆಟೊ ಅದೇ ಪೈರ್ ಹಾಕಿದ ಮೇಲೆ ಒಂದು ಏಳು ದಿನಕ್ಕೆ, ಏಳು ದಿನ ಒಂದು ಐದಾರು ದಿನಕ್ಕೆಲ್ಲ ಒಂದು 99 ಬಿಡ್ತೀವಿ ಅದಕ್ಕೆ, ಗೆಡ್ಡೆಗೆ 90. ನಾವು ಡ್ರಿಪ್ ಮಾಡಿಲ್ಲ, ಅದರಿಂದ ಒಂದು ಎರಡು ಡ್ರಮ್ಗೆ ಅದನ್ನು ಕಲಿಸ್ಬಿಟ್ಟು, ಗೊಬ್ಬರ ಕಲಿಸ್ಬಿಟ್ಟು ಒಂದೆರಡು ಆಳು ಕರ್ಕೊಳವ ಜೊತೆಗೆ, ನಮ್ಮ ಜೊತೆಗೆ 99 ಬಿಡಿಸ್ಬಿಡ್ತೀನಿ. ಅದಾದಮೇಲೆ ಒಂದು 20-20 ಗೊಬ್ಬರ ಕೊಡ್ತೀನಿ, ಇಲ್ಲದ 10-26 ಆಗುತ್ತೆ ಅದಕ್ಕೆ. ಟೊಮೆಟೊ ಅಳತೆಗೆ 10-26 ಚೆನ್ನಾಗಿರುತ್ತೆ. 10-26 ಗೊಬ್ಬರ ಕೊಡ್ತೀನಿ, ಒಂದು 20 ದಿನಕ್ಕೆ ಗೊಬ್ಬರ ಕೊಡ್ಬೇಕು ಅದಕ್ಕೆ. ಅದು ಬಿಟ್ಟರೆ ಒಂದು ಒಂದು ಸ್ಪ್ರೇ ಮಾಡೋಕ್ಕೆ ಔಷಧಿ ತಗೊಬಿಡ್ತೀವಿ, ಒಂದು ಸ್ಪ್ರೇ ಮಾಡಿರ್ತೀನಿ ಡೆವಲಪ್ಮೆಂಟ್ಗೆ ಸ್ಪ್ರೇ ಮಾಡಿರ್ತೀನಿ. ಆಮೇಲೆ ಏನಾದ್ರು ಕಾಯಿ ಇದಾಯಿತು ಅಂತಂದರೆ ಕೂರೋದನ್ನು ಬರುತ್ತೆ, ಕಾಯಿ ಹುಳ ಏನಾದ್ರು ಬರುತ್ತೋ ಅಂತಂದರೆ ಕೂರೋದನ್ನು ಹೊಡಿತೀನಿ ಇದಕ್ಕೆ, ಇಲ್ಲಾದ್ರೆ M44 ಬರುತ್ತೆ ಈ ತರಗಮಾರಿ ಕೆಲವಿ ಅದೆಲ್ಲ ಸ್ಪ್ರೇ ಮಾಡ್ತೀನಿ ಅದಕ್ಕೆ, ಇನ್ನು ಅದೆಲ್ಲ ಅವಾಯ್ಡ್ ಆಗುತ್ತೆ. ಅಂದ್ರೆ ಈಗ ಟೊಮ್ಯಾಟೋನ ನೀವು ಒಂದ್ಸರಿ ಕಡ್ಡಿ ಕೊಟ್ಕೊಂಡು ಬೆಳೆದ್ರೆ ಕಡ್ಡಿನ ಒಂದು ಎರಡು ಮೂರು ಸರಿ ಬಳಸ್ತೀರಾ? ಹೌದು ಸರ್, ಬಳಸ್ತೀವಿ. ಬಳಸ್ತೀರಾ? ಒಂದು 7 ಅಡಿ 8 ಅಡಿ ಕಡ್ಡಿ ತಂದ್ರೆ ನಾವು ಮಿನಿಮಮ್ ಅಂದ್ರೆ ಅದು ಒಂದು 4-5 ಅಡಿ ಬರೋವರೆ ಒಂದು ಗೆಡ್ಡೆ ಕಟ್ಟಾಯ್ತಿರ್ತದೆ, ಆವಾಗ ಇನ್ನೊಂದು 4 ಅಡಿ ಇರೋವರೆಗೂ ನಾವು ಬಳಸ್ಕೊತೀವಿ. ಅದನ್ನ ಒಂದು 3 ಬೆಳೆ ಒಂದ್ಸರಿ ಕಡ್ಡಿ ತಂದ್ರೆ ನಾವು 3 ಬೆಳೆ. ವರ್ಷದಲ್ಲಿ ಟೊಮ್ಯಾಟೋ ಎಷ್ಟು ಸರಿ ಬೆಳಿತೀರಿ? ವರ್ಷದಲ್ಲಿ ಒಂದು 3 ಬಾರಿ ಬೆಳಿತೀವಿ ಅಷ್ಟೇ. 3 ಸರಿ ಅಂದ್ರೆ ಒಂದು ವರ್ಷಕ್ಕೆ ಆಗತ್ತೆ ಕಡ್ಡಿ ನಿಮ್ಗೆ? ಒಂದು ಅಷ್ಟೇ ಸರ್, ಒಂದು ವರ್ಷಕ್ಕೆ ಆಗುತ್ತೆ. ಕಾಡಿಂದಾನೇ ಸವರ್ಕೊಂಡ್ಬಿಡ್ತೀರೋ ಅಥವಾ ದುಡ್ಡು ಕೊಟ್ಟು ತಗೊಂಬತ್ತೀರೋ ಕಡ್ಡಿ? ದುಡ್ಡು ಕೊಟ್ಟು ತಗೋತೀವಿ, ಕಾಡಿಂದ ನಮ್ಗೆ ಹತ್ರ ಇರೋದ್ರಿಂದ ಕಾಡಿಂದನೂ ತರ್ತೀವಿ. ಕಡ್ಡಿ ಸಿಗುತ್ತೆ ನಿಮ್ಗೆ? ಕಡ್ಡಿ ಸಿಗುತ್ತೆ, ಕಡ್ಡಿದೇನು ಸಮಸ್ಯೆ ಇಲ್ಲ. ಟೊಮ್ಯಾಟೋ ಎಷ್ಟು ಬೆಳಿತೀರಿ? 1 ಎಕರೆಗೆ ಹಾಕೊಂತೀರೋ, ಅರ್ಧ ಹಾಕ್ತಿರೋ, ಸಸಿ ಲೆಕ್ಕ? ಅರ್ಧ ಸಸಿ ಲೆಕ್ಕ ಸರ್. ಅದು 3,000 ಗಿಡ, 2,000 ಗಿಡ ಹಾಕ್ತೀರಾ? ಈಗ ನಾನು 3,500 ಗಿಡ ಹಾಕಿದ್ದೀನಿ ಈಗ ಆಲ್ರೆಡಿ ಪ್ರೆಸೆಂಟ್, ಇಲ್ಲಿದೆ, ಇನ್ನೊಂದು 15 ದಿನ ಬರುತ್ತೆ. ಹೌದಾ? ಏನು ರೇಟಿಗೆ ಅತಿ ಹೆಚ್ಚು ಅಂದರೆ ಏನು ರೇಟಿಗೆ ಮಾರಿರ್ಬೋದು ಚೈತ್ರ ಅವರೇ ಒಂದು ಕೆಜಿಗೆ ಟೊಮೆಟೋನ ನೀವು? ಟೊಮೆಟೋ 20 ರೂಪಾಯಿಗೆಲ್ಲ ಹೋಗಿದೆ ಸರ್. ಅದೇ ಜಾಸ್ತಿ, 20 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಎಲ್ಲ ಆಗಿದೆ. ಒಂದೊಂದ್ಸಲ ಆಗಿರ್ತದೆ ಸರ್. ಹೌದಾ? ಒಂದೊಂದ್ಸಲ ಅಷ್ಟಕ್ಕೂ ಕೊಟ್ಟು, ಒಂದೊಂದ್ಸಲ ರೇಟೇ ಸಿಗಲ್ಲ, ಆ ಥರನೂ ಮಾರಿದ್ದೀವಿ. 1 ರೂಪಾಯಿ 2 ರೂಪಾಯಿಲೂ ಕೊಟ್ಟಿದ್ದೀವಿ. ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಸರ್, ಯಾವ ಸೀಸನಲ್ಲಿ ಹೆಂಗಿರ್ತದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ರೇಟಲ್ಲೂ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಅಲ್ಲೆಲ್ಲ. ನೀವು ಹೇಳಿ ಕೆಂಡಗಾಣ ಸ್ವಾಮಿಗಳೇ, ಸರ್ ಅತಿ ಹೆಚ್ಚು ಅಂದ್ರೆ ಎಷ್ಟು ಬೆಲೆಗೆ ಮಾರಿದಿರಿ ಟೊಮೆಟೊ? ಅತಿ ಹೆಚ್ಚು ಅಂದ್ರೆ 20 ರೂಪೀಸ್, 20 ರೂಪಾಯಿನೇ ಇವಿ ಅಂದ್ರೆ ನಮ್ಗೆ. ನಾನು ಹೇಳದ್ನಲ್ಲ, ಎಲ್ಲರೂ ಟೈಮ್ ಮಾಡೋ ಟೈಮ್ಗೆ ನಾವು ಮಾಡಿದಾಗ ರೇಟ್ ಕಡಿಮೆ ಆಗೇ ಆಗುತ್ತೆ. ಒಳತಟ್ಟು ನಮ್ಗೆ ಹೊರಚೂರು ಇರೋರು, ನಾವು ಒಳತಟ್ಲಿರೋರು ಬೇಗ ಹಾಕಿರ್ತಾರೆ, ಅವ್ರಿಗೆಲ್ಲ ಒಂದು 60 ರೂಪಾಯಿ 70 ರೂಪಾಯಿನೂ ರೀಚ್ ಆಗಿದೆ. ಈಗ ಹೋಸರಿ ಈರುಳ್ಳಿ ಹಾಕಿದೆ, ಹೋಸರಿ 8 ರೂಪಾಯಿ 9 ರೂಪಾಯಿ ಕೊಟ್ಟಿದ್ದೀನಿ ಈರುಳ್ಳಿ. ಲಾಸು ಆಳುಗಳ ಖರ್ಚು, ನಮಗೆ ಈರುಳ್ಳಿ ದುಡ್ಡು ಹೋಯ್ತು. 25,000 ರೂಪಾಯಿನ ಈರುಳ್ಳಿ ಹಾಕಿದೆ, 7,100 ರೂಪಾಯಿ ಕ್ವಿಂಟಲ್ ತಂದಿದೆ, 3.5 ಕ್ವಿಂಟಲ್ ತಂದಿದೆ, ಹೋಯ್ತು ಅದು. ಈ ಸರಿ ಅದೇ ಸೇಮ್ ಒಂದು ಹೋಸರಿ ಹೋಯ್ತಲ್ಲ ನೋಡ, ಈ ವರ್ಷ ಈ ಸರಿ ಏನಾರಂಬಿಟ್ಟು ಹಾಕಿದ್ದೀನಿ ನೋಡ, ಈ ಸರಿ ಒಂದು 75 ರೂಪೀಸ್ ಇದೆ ಈಗ ಆಲ್ರೆಡಿ, 75 ರೂಪಾಯಿ ಇದೆ. ಇನ್ನೊಂದು ವಾರ ಬರುತ್ತೆ ನಂದು, ಏನಾರು ಬಂದ್ರೆ ನೋಡ. ಇವತ್ತಿನ ರೇಟೇ ಇದ್ರೆ ಮಾಡಿದೀವಿ. ಟೊಮ್ಯಾಟೋನು ಇನ್ನೊಂದು 15 ದಿನ ಬರುತ್ತೆ, ಎರಡು ಬರುತ್ತೆ, ಒಂದೇ ಬ್ಯಾಚು ಟೊಮ್ಯಾಟೋ ಇದು ಎರಡು ಬರುತ್ತೆ. ಈಗ ಈರುಳ್ಳಿ ಅಂತಂದ್ರೆ ನೀವು ಬೆಳೆಯೋದು ರಾಜಿರುಳ್ಳಿ, ಚಿಕ್ಕ ಈರುಳ್ಳಿ ಸಣ್ಣದು ಅಲ್ವಾ? ಬೆಡ್ ಮಾಡ್ಕೊಂಡು ಬೆಳಿತೀರಾ? ಬೆಡ್ ಸರ್. ಹೌದಾ? ಅಂದ್ರೆ ಬೀಜ ಎಲ್ಲಿಂದ? ತೆರಕ್ನಾಂಬಿ ಸಂತೆ ಅಂತ, ತೆರಕ್ನಾಂಬಿಂದ ತರ್ತೀವಿ, ಇಲ್ಲ ಅಂದ್ರೆ ಗುಂಡ್ಲುಪೇಟೆಗೆ, ತೆರಕ್ನಾಂಬೆ ಅವರೇ ಗುಂಡ್ಲುಪೇಟೆಗೆ ಹಾಕಿರ್ತಾರೆ, ಅಂಗಡಿಲಿ ತರ್ತೀವಿ. ಅಂಗಡಿಲಿ ತಂತು ಅಂತಂದ್ರೆ ಸ್ವಲ್ಪ ಅವರು ಗ್ಯಾರಂಟಿ ಇರುತ್ತೆ ನಮ್ಗೆ, ಇವರಾದ್ರೆ ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸಂತೆಲಿ ತಂದ್ರೆ ಒಂದೊಂದಿಗೊಂದು ಚೆನ್ನಾಗಿರಲ್ಲ, ಅಂಗಡಿಯಲ್ಲಾದ್ರೆ ಗೊತ್ತಿರೋ ಪಾರ್ಟಿಗಳು 100 ರೂಪಾಯಿ ಜಾಸ್ತಿ ತಗೋತಾರೆ. ಈರುಳ್ಳಿ ಎಷ್ಟು ಸರಿ ಬೆಳಿತೀರಾ ವರ್ಷದಲ್ಲಿ? ವರ್ಷದಲ್ಲಿ 2 ಬೆಳೆ ಸರ್, 2 ಬೆಳೆ, ಮುಂಗಾರಿಕೆ ಬೆಳೆ, ಈ ಬೆಳೆ. ಈ ಬೆಳೆ, ಈ ಮುಂಗಾರಿಕೆ ಅಂದ್ರೆ ಏಪ್ರಿಲ್ಗೆ ಒಂದು ಬ್ಯಾಚ್ ಹಾಕ್ತಿವಿ. ಸರಿ, ಇನ್ನು ಈಗ ಒಂದು ಬ್ಯಾಚ್ ಈಗ ಬರುತ್ತೆ ಇನ್ನೊಂದು ವಾರಕ್ಕೆ. ಇನ್ನೊಂದು ವಾರಕ್ಕೆ ಅದು 60 ದಿವಸದ ಬೆಳೆನಾ? 3 ತಿಂಗಳು ಸರ್. 90 ದಿವಸ, ಇದು 90 3 ತಿಂಗಳು, ಅದು 2 ತಿಂಗಳು, 2 ತಿಂಗಳು ಮೇಲೆ 10 ದಿನ. ಯಾವುದು? ಮುಂಗಾರದು. ಮುಂಗಾರಲ್ಲಿ ಇದು ಇದು ಮಾತ್ರ 3 ತಿಂಗಳು ಬೇಕೇ. ಹಿಂಗಾರಲ್ಲಿ ಸ್ವಲ್ಪ ಜಾಸ್ತಿ ಆಗತ್ತೆ ಅಲ್ವೇ? ಈಗ ಟೊಮ್ಯಾಟೋದ ಒಳಗಡೆನೆ ಈರುಳ್ಳಿ ಹಾಕ್ತೀರಾ ಅಥವಾ ಸಪರೇಟ್ ಆಗ? ಪ್ರತ್ಯೇಕವಾಗಿ ಹಾಕ್ಬೇಕು. ಟೊಮ್ಯಾಟೋ ಒಳಗಡೆ ಈರುಳ್ಳಿ ಹಾಕಕ್ ಆಗಲ್ಲ. ಆಗಲ್ಲ, ಸಪರೇಟ್ ಆಗಿ ಮಾಡ್ಬೇಕು ಅದನ್ನು. ಬೇಕಾದ್ರೆ ಈರುಳ್ಳಿ ಒಳಗಡೆ ಮೆಣಸಿ ಹಾಕ್ಬೋದು, ಮೆಣಸಿನ್ಕಾಯಿ, ಮೆಣಸಿ. ಆಗ ಈರುಳ್ಳಿ ಕಿತ್ಕೊಂಡಾಗ ಮೆಣಸಿ ಉಳ್ಕೊಳ್ತದೆ. ನೀವು ಹತ್ತಿ ಬೆಳೆದ ಮೇಲೆ ಮೆಣಸಿನ್ಕಾಯಿ ಬೆಳಿತೀನಿ ಅಂದ್ರಲ್ಲ, ಹತ್ತಿ ಕಡ್ಡಿ ಎಲ್ಲ ಕತ್ತರಿಸ್ಬಿಟ್ಟು ಆಮೇಲೆ ಸಸಿ ಹಾಕ್ತೀರಾ? ಹೌದು ಅಲ್ವಾ? ಹತ್ತಿ ಕಡ್ಡಿ ಮಾಮೂಲಿ ಕಿಳಿಸ್ಬಿಟ್ಟು ಆಮೇಲೆ ಆರಾಮ, ಹತ್ತಿ ಕಡ್ಡಿ ಇರಂಗಿಲ್ಲ ಒಳಗಡೆ, ಇಳಿಸ್ಬಿಟ್ಟು ಒಳಗೆ. ಕಡ್ಡಿ ಎಲ್ಲ ಏನ್ ಮಾಡ್ತೀರಮ್ಮ ಮನೇಲಿ? ಒಲೆಗೆ ಬಳಸ್ಕೊತೀರ? ಅಡುಗೆ ಎಲ್ಲ ಮಾಡೋದು ನೀವು ಯಾವ್ದ್ರಲ್ಲಿ? ಅಡುಗೆಲಿ ಒಲೆಲು ಮಾಡ್ತೀವಿ, ಗ್ಯಾಸ್ ಅಲ್ಲೂ. ಗ್ಯಾಸು ಇದೆ? ಗ್ಯಾಸು ಇದೆ. ಸಿಲಿಂಡರ್? ಗ್ಯಾಸ್ ಸಿಲಿಂಡರ್. ಸಿಲಿಂಡರ್? ಹೌದಾ? ಕೆಲಸದವ್ರು ಜಾಸ್ತಿ ಬಂತು ಅಂತಂದ್ರೆ ಒಲೆ ಒಲೆಲಿ ಮಾಡ್ಕಂತೀವಿ ಅಡುಗೆ ಎಲ್ಲ. ಒಲೆ ಒಟ್ಬಿಟ್ಟು ಅಡುಗೆ ಮಾಡ್ತೀವಿ. ಹತ್ತಿ ಕಡ್ಡಿ ಇರ್ತದಲ್ಲ ಸರ್, ಅದರಲ್ಲಿ ಚೆನ್ನಾಗಿ ಉರಿಯುತ್ತೆ. ಚೆನ್ನಾಗಿ, ತುಂಬಾ ಚೆನ್ನಾಗಿ ಉರಿಯುತ್ತದೆ. ಅಡುಗೆ ಎಲ್ಲ ಮಾಡ್ಕೊಬಹುದು ಚೆನ್ನಾಗಿ, ರೊಟ್ಟಿ ತುಂಬಾ ಚೆನ್ನಾಗಿ ಮಾಡ್ಬೋದು. ಹತ್ತಿ ಕಡ್ಡಿ ಹಾಕಿದ್ರೆ ರೊಟ್ಟಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಅಲ್ಲ ಸರ್. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎರಡೂ ಮಾಡ್ತೀವಿ. ಜೋಳ ಬೆಳೆಯಲ್ವಾ ನೀವು? ಬೆಳಿತೀವಿ. ಜೋಳದ ರೊಟ್ಟಿ ಅಂದ್ರೆ ಜೋಳ ಅಂದ್ರೆ ಸರ್ ಬೆಳೀತಾರೆ, ಬಟ್ ಸ್ವಲ್ಪ ಕಾಡಂಚಿನ ಪ್ರದೇಶ ಆದ್ರಿಂದ ಜೋಳಕ್ಕೆ ಹಿಂಸೆ ಸರ್, ಜೋಳ ಯಾವ್ದನ್ನು ಕಡಿಮೆ ಮುಂಗಾರಿಗೆ ಟೈಮ್ಗೆ ಒಂದ್ ಬ್ಯಾಚ್ ಹಾಕ್ತಿವಿ, ಒಂದ್ ಸ್ವಲ್ಪ ಅದು ಹಸುಗೆ ಬೇಕು ಅಂದ್ಬಿಟ್ಟು ನಾಡ್ ಜೋಳ ಅಂತ ಬಿಟ್ಕೋತೀವಿ. ಆ ಕಡ್ಡಿ ಆದ್ರೆ ಒಂದು ವರ್ಷ ಇಟ್ಕೊಂಡ್ರು ಕಡ್ಡಿ ಏನೂ ಆಗಲ್ಲ. ಈ ಮುಸ್ಕಿನ ಜೋಳನ ಆ ಸ್ಮೆಲ್ಗೆ ಬಂದ್ಬಿಡ್ತವೆ ಆನೆ. ಮುಸ್ಕಿನ ಜೋಳ ಯಾವ್ದನ್ನು ನೋಡ್ಕೊಂಡು ಮಾಡ್ಬೇಕು ಸರ್, ನಾವ್ ಏನೇ ಮಾಡೋದಾದ್ರು ಅದೇ ಒಂಥರ ಕಾಡಂಚಿನ ಗ್ರಾಮದ ರೈತರ ಕಷ್ಟಗಳು ಅಲ್ವಾ. ಆದ್ರೂ ವ್ಯವಸಾಯ ಮಾಡ್ತಿದ್ರಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕು ಅಲ್ವೇ. ಮುಂದೆ ನಾವು ಎಲ್ಲೂ ಮುಂದೆ ಈಗ ಮುಂದೆ ಎಜುಕೇಶನ್ಗೂ ಹೋಗಕ್ಕಾಗಲ್ಲ. ಈಗ ಸರಿ ಈಗ ಹೆಂಗಾಗಿದೆ ಅಂದ್ರೆ ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ, ಈಗ ವ್ಯವಸಾಯನೇ ನೆಮ್ಕೊಂಡಿದೀವಿ. ಅದರಲ್ಲಿ ಈಗ ಉನ್ನತ ಜಾಸ್ತಿ ಬೇಡಿಕೆ ಕೊಡ್ತಾ ಇರೋದು ನಾನು ರೇಷ್ಮೆಗೆ. ಈಗ ಆಲ್ರೆಡಿ 1.5 ಎಕರೆ ಹಾಕಿದ್ದೀನಿ, ಇನ್ನೂ 1 ಎಕರೆ ಅದನ್ನೇ ನಾಟಿ ಮಾಡ್ಬೇಕೀಗ ನೆಕ್ಸ್ಟ್ ಇದನ್ನ, ಯಾಕಂದ್ರೆ ಅಂತಂತವಾಗಿರಲಿ.